ನೆನಪು ಅನ್ನುವಂಥದ್ದು ಮನುಷ್ಯನಿಗೆ ತುಂಬ ವಿಶೇಷವಾಗಿರುವಂಥ ಒಂದು ಶಕ್ತಿ. ಮತ್ತು ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ನೆನಪಿನ ಶಕ್ತಿ ಹೆಚ್ಚು. ಅದನ್ನು ಸದುಪಯೋಗ ಮಾಡಿಕೊಂಡರೆ ಅದರಿಂದ ನಾವು ತುಂಬ ಅದರಲ್ಲಿ ಫಲಕಾರಿಯಾದ ಉತ್ತಮ ಸಂಬಂಧಗಳನ್ನು ಹೊಂದಿಕೊಳ್ಳಿಕ್ಕಾಗ್ತದೆ, ಉಪಯೋಗವನ್ನು ಪಡೆದುಕೊಳ್ಳಿಕ್ಕಾಗ್ತದೆ. ಈ ನೆನಪನ್ನು ನಾವು ಯೋಚನೆ ಮಾಡಿದರೆ ಒಬ್ಬನಿಗೆ ಮೆದುಳು ಏನು ಸಣ್ಣಗಿನಲ್ಲಿ ಭ್ರೂಣಾವಸ್ಥೆಯಿಂದ ಬೆಳೀತಾ ಬಂದಿರ್ತದೋ ಆ ಮೆದುಳಿನ ಬೆಳವಣಿಗೆಯಲ್ಲೇ ಒಬ್ಬ ನೆನಪಿನ ಶಕ್ತಿ ಅನ್ನುವಂಥದ್ದು ನಿರ್ಧರಿತ ಆಗ್ತದೆ. ಆದರೆ ನೆನಪನ್ನು ಆ ನರ ಕೋಶಗಳು ಏನು ಆಗಿರ್ತದೋ ಅದು ಮುಂದಕ್ಕೆ ಬೆಳವಣಿಗೆ ಆಗಿಬಿಟ್ಟು ಸಾಧಾರಣ ಒಂದು ಹುಟ್ಟಿನ ಸಮಯದಲ್ಲಿ ಆಗುವಾಗ ಒಬ್ಬನಿಗೆ ಇಷ್ಟು ನೆನಪಿನ ಶಕ್ತಿ ಅನ್ನುವಂಥದ್ದು ಒಂದು ನಿರ್ಧರಿತ ಆಗಿರ್ತದೆ. ಅದನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು, ಸದುಪಯೋಗ ಪಡಿಸುವಂಥದ್ರ ಮೇಲೆ ನಮ್ಮ ನೆನಪಿನ ಶಕ್ತಿಯನ್ನು ನಾವು ಹೇಳುವಂಥದ್ದು, ನೆನಪಿನ ಭಂಡಾರವನ್ನು ಹೇಳುವಂಥದ್ದು. ಬೇರೆ ಬೇರೆ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು, ಯುಕ್ತಿಗಳನ್ನು ಯೂಸ್ ಮಾಡಿಕೊಂಡು ಆ ನೆನಪಿನ ಭಂಡಾರವನ್ನು ತುಂಬ ಚೆನ್ನಾಗಿ ಉಳಿಸ್ಕೊಳ್ಬೋದು, ಬೆಳೆಸ್ಕೊಳ್ಬೋದು, ಮತ್ತು ಅದನ್ನು ಆ ಕಾಲಕ್ಕೆ ಬೇಕಾಗಿ ಅದನ್ನು ನಮಗೆ ಅದನ್ನು ಉಪಯೋಗ ತರಿಸ್ಕೊಳ್ಬೋದು. ಒಬ್ಬನ ನೆನಪಿನ ಭಂಡಾರದ ಎಷ್ಟು ಅಂಶವನ್ನು ಸಂಪೂರ್ಣವಾಗಿ ಅಂತೂ ಆ ಮನುಷ್ಯ ಉಪಯೋಗ ಮಾಡಿಕೊಳ್ಳೋದಿಲ್ಲ ಬೇರೆ ಬೇರೆ ಕಾರಣದಿಂದ. ಅದರಿಂದ ಹುಟ್ಟಿದಾಗ ನಮ್ಮ ನೆನಪಿನ ಶಕ್ತಿ ಇಷ್ಟು ಅಂತೇಳಿ ನಿರೂಪಿತವಾಗಿದೆ ಅನ್ನೋದರ ಮೇಲೆ ಅವನು ಭಯಪಡಬೇಕಾದ್ದು ಅಥವಾ ಬೇಜಾರು ಪಡಬೇಕಾದದ್ದಿಲ್ಲ. ಯಾಕೆಂದರೆ ಆ ನೆನಪಿನ ಭಂಡಾರ ಏನಿದೆಯೋ ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವಮಾನ ಕಾಲಕ್ಕೆ ನಮ್ಮ ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ ಏನು ತೊಂದರೆ ಆಗುವುದಿಲ್ಲ. ಈಗ ಈ ನೆನಪಿನ ಜೊತೆಗೆ ಇನ್ನೊಂದು ಬರುವಂಥದ್ದು ಮರೆವು ಅಂತ. ಈ ಮರೆವು ಅನ್ನುವಂಥದ್ದು ಅದು ಕೂಡ ನಮ್ಮ ಹುಟ್ಟಿನಿಂದಲೇ ಬರ್ತದೋ ಅಥವಾ ಅದು ಒಂದು ಕಾಯಿಲೆಯೋ ಅದು ಒಂದು ಬೇರೆ ಥರದ ಒಂದು ತೊಂದರೆಗಳ ಹೇಗೆ ಅನ್ನುವಂಥದ್ದು? ನಾವು ನೆನಪು ಅಂತೇಳಿ ಹೇಳಿದಾಗ ಅದು ಯಾವ ರೀತಿಯಲ್ಲಿ ನೆನಪುಗಳು ಹೋಗಿ ತಮ್ಮ ನೆನಪಿನ ಭಂಡಾರದಲ್ಲಿ ಸೇರಿಕೊಳ್ತದೆ ಅನ್ನೋದ್ರ ಮೇಲೆ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ. ಮೊದಲ ಹಂತದಲ್ಲಿ ನಾವು ಗಮನ ಕೊಟ್ಟು ಕೇಳಬೇಕು ಅಥವಾ ನೋಡಬೇಕು ಅಥವಾ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಅದನ್ನು ಪರ್ಸೀವ್ ಮಾಡಬೇಕು. ಅದು ಮಾಡಿದಾಗ ಅದನ್ನು ನಾವು ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅದು ನೋಂದಣಿ ಆಗ್ತದೆ ಮೆದುಳಿನಲ್ಲಿ. ನೋಂದಣಿ ಆದ ಮೇಲೆ ಅದು ಸ್ಟೋರೋಸಿಗೆ ಹೋಗ್ತದೆ, ಅಂದರೆ ನಮ್ಮ ಭಂಡಾರಕ್ಕೆ ಸೇರಿಕೊಳ್ತದೆ. ಮತ್ತೆ ನಮಗೆ ಬೇಕಾದಾಗ ಅದನ್ನು ನಾವು ಪುನಃ ರಿಕಾಲ್ ಮಾಡಿಕೊಳ್ತೀವಿ, ಪುನಃಸ್ಮರಣೆಗೆ ನಾವು ತರಿಸ್ಕೊಳ್ತೀವಿ. ಈ ಮೂರು ವಿಭಾಗಗಳಿದೆಯಲ್ಲ, ಇದನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋದರೆ, ನಿರ್ವಹಣೆ ಆದರೆ ನಮ್ಮ ನೆನಪು ಅನ್ನುವಂಥದ್ದು ತುಂಬ ಚೆನ್ನಾಗಿರ್ತದೆ. ನಾವು ಯಾವ ಸಂದರ್ಭದಲ್ಲಿ ಅದನ್ನು ಯಾವುದೋ ಒಂದು ವಿಷಯದಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದರೆ ಅವುಗಳು ಸರಿಯಾಗಿ ನೆನಪಿಗೆ ಬರುವುದಿಲ್ಲ. ಮೊದಲಾಗಿ ಹೇಳುವಂಥದ್ದು ರಿಜಿಸ್ಟ್ರೇಷನ್. ಈ ನಾವು ಏನು ಅಲ್ಲಿ ನೋಂದಣಿ ಆಗಬೇಕು ನೆನಪು ಅನ್ನುವಂಥದ್ದನ್ನು ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಆಗ ಅದು ಸ್ಟೋರ್ ಹೌಸಿಗೆ ಹೋಗುವುದಿಲ್ಲ, ಅಲ್ಲಿಂದ ರಿಕಾಲ್ ಮಾಡಲಿಕ್ಕೆ ಅಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ಕೂತುಂಡೇ ಇಲ್ಲ. ಇದಕ್ಕೆ ಪ್ರಥಮ ಉದಾಹರಣೆ ಅಂತ ಹೇಳಿದರೆ ನಮ್ಮ ಮಕ್ಕಳ ಪಾಠ ಕಲಿವಿಕೆ ಕ್ರಮ. ಮಕ್ಕಳು ಏಕಾಗ್ರ ಚಿತ್ತದಿಂದ ಅದನ್ನು ಕೇಳ್ತಾ ಇದ್ದರೆ, ಒಂದೇ ಮನಸ್ಸಿನಿಂದ ಯಾವುದನ್ನಾದರೂ ಸರಿಯಾಗಿ ಗಮನ ಇಟ್ಟು ಅದನ್ನು ಕೇಳ್ತಾ ಇದ್ದರೆ, ನೋಡ್ತಾ ಇದ್ದರೆ ಅಥವಾ ಅದನ್ನು ಬರೀತಾ ಇದ್ದರೆ ಆಗ ಅದು ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರ್ತದೆ, ಅಂದರೆ ನೋಂದಣಿ ಆಗಿರ್ತದೆ. ಆ ನೋಂದಣಿ ಆಗಿರುವಂಥದ್ದು ಚೆನ್ನಾಗಿ ಅದಕ್ಕೆ ಅದನ್ನು ಮನನ ಮಾಡಿಕೊಂಡು, ಅದನ್ನು ಪುನರ್ವಿಮರ್ಶನೆ ಮಾಡಿಕೊಂಡು, ಸರಿಯಾಗಿ ನಿದ್ರೆ ಮಾಡಿಕೊಂಡು ಅದನ್ನು ಇಟ್ಟುಕೊಂಡ್ರೆ ಅದು ಸ್ಟೋರ್ ಹೌಸಲ್ಲಿ ಚೆನ್ನಾಗಿ ಹೋಗಿ ಕೂತ್ಕೊಳ್ತದೆ. ಆಗ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಬೇಕಾದ ಕ್ವಶನ್ಗಳು ಬಂದಾಗ ಬೇಕಾದ ರೀತಿಯಲ್ಲಿ ಹೆಕ್ಕಿ ಅದು ಹೊರಗೆ ಬರ್ತದೆ. ಒಂದು ವೇಳೆ ಏಕಾಗ್ರತೆ ಇಲ್ಲ, ಅದನ್ನು ಎರಡು ಮೂರು ಚಟುವಟಿಕೆಗಳನ್ನು ಒಟ್ಟಿಗೆ ಮಾಡುವಂಥದ್ದು ಅಥವಾ ಶಾಲೆಯಲ್ಲಿ ಪಾಠ ಕೇಳುವಾಗಲಿ ಅಥವಾ ಹೋಮ್ವರ್ಕ್ ಮಾಡುವಾಗಲಿ ಗಮನ ಬೇರೆ ಬೇರೆ ಕಡೆ ಹೊಡಿತಾ ಇದೆ ಅಂತೇಳಿದರೆ ರಿಜಿಸ್ಟ್ರೇಷನೇ ಆಗಿರುವುದಿಲ್ಲ. ರಿಜಿಸ್ಟ್ರೇಷನ್ ಆಗದೆ ಇದ್ರೆ ಸ್ಟೋರೋಸಿಗೆ ಹೋಗುವುದಿಲ್ಲ, ರಿಕಾಲ್ ಆಗುವುದಿಲ್ಲ. ಸೊ ನೆನಪಿನ ಈ ಮೊದಲ ಹಂತದಲ್ಲಿ ಅವನಿಗೆ ಸಮಸ್ಯೆ ಆಗಿರ್ತದೆ. ಅದು ಸರಿ. ಈಗ ಈ ಥರ ರಿಜಿಸ್ಟ್ರೇಷನ್ ನಾವು ಆಗಬೇಕಿದ್ರೆ ಬೇರೆ ಏನಾದರೂ ಕೂಡ ಕಾರಣಗಳಿರ್ತದೋ ಅಂತ ಹೇಳಿದ್ರೆ, ಗಮನ ಅಲ್ಲದೆ ಅವನ ಆಸಕ್ತಿಯೋ ಇಂಥದ್ದೇನಾದರೂ ಕಾರಣಗಳು ಬೇರೆ ಬೇರೆ ಇರ್ತವೋ? ಅದು ನಾವು ಯಾವ ವಿಷಯದಲ್ಲಿ ಗಮನ ಕೊಡ್ತೀವಿ ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳ ಮೇಲೆ ನಿರ್ಧಾರಿತ ಆಗಿರ್ತದೆ. ಒಬ್ಬ ವಿದ್ಯಾರ್ಥಿಗಾಗಲಿ ಒಬ್ಬ ವ್ಯಕ್ತಿಗೆ ಯಾವುದೇ ವಿಷಯವನ್ನು ಗಮನ ಬರಬೇಕು ಅಂತೇಳಿ ಆದರೆ ಅವನ ಇಷ್ಟದ ವಿಷಯ ಆಗಿರಬೇಕು, ಅದು ನಿಜ ಜೀವನದಲ್ಲಿ ಅವನಿಗೆ ಉಪಯೋಗಕ್ಕೆ ಬರುವಂಥದ್ದಾಗಿರಬೇಕು, ಅಥವಾ ಮುಂದಕ್ಕೆ ಅವನಿಗೆ ನನಗೆ ಇದು ಬೇಕು ಅಂದರೆ ಯಾವ ಉದ್ದೇಶಕ್ಕೋಸ್ಕರ ನಾನು ಕಲಿತಾ ಇದ್ದೀನಿ ಅಂತೇಳಿ ಅವನು ನಿರ್ಧರಿಸಿ ಬಂದು ಅದನ್ನು ಕೇಳುವಂಥವನಾಗಿರಬೇಕು. ಮತ್ತು ಅವನ ಏನು ಮನಸ್ಸಿನಲ್ಲಿ ಉಳಿದ ಟೆನ್ಷನ್ಗಳು, ಸ್ಟ್ರೆಸ್ ಅಂತೇನು ಹೇಳ್ತೀವಿ, ಇದು ಕಡಿಮೆ ಇರಬೇಕು. ಯಾಕೆಂದರೆ ಅದು ಇದ್ದರೆ ನಾವು ಗಮನ ಕೊಡಲಿಕ್ಕೆ ಆಗೋದಿಲ್ಲ, ಅದು ನಮ್ಮ ಮಧ್ಯದಲ್ಲಿ ಒಳಗೆ ಬರ್ತಾ ಇರ್ತದೆ, ಯೋಚನಾ ಲಹರಿಯ ಒಳಗಡೆ ಅದು ನುಗ್ತಾ ಇರ್ತದೆ, ಆಗ ಗಮನ ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ. ಪ್ರಶಾಂತವಾದ ವಾತಾವರಣ ಬೇಕು, ಯಾಕೆಂದರೆ ಹೊರಗಿಂದ ತುಂಬ ಗಲಾಟೆಗಳು ನಡೀತಾ ಇದ್ದರೆ ನಮ್ಗೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ನಾಲ್ಕನೇದಾಗಿ ಆ ಹೇಳುವಂಥ ವ್ಯಕ್ತಿ ಅದನ್ನು ವಿವರಿಸುವಂಥದ್ದು, ಅದನ್ನು ಹೇಳುವಂಥ ರೀತಿ ಆಸಕ್ತಿದಾಯಕವಾಗಿರಬೇಕು, ಅಂದರೆ ವಾತಾವರಣ ಚೆನ್ನಾಗಿರಬೇಕು, ನಾವು ಕಲಿಯುವವನಲ್ಲಿ ಆಸಕ್ತಿ ಇರಬೇಕು, ಮತ್ತು ಕಲಿಸುವವನು ಚೆನ್ನಾಗಿರಬೇಕು. ಇದು ಮೂರು ಚೆನ್ನಾಗಿದ್ದರೆ ಅವನ ಗಮನ ಏಕಾಗ್ರತೆ ಅನ್ನುವಂಥದ್ದು ತುಂಬ ಚೆನ್ನಾಗಿರ್ತದೆ. ಅದು ಅವನಿಗೆ ಮುಂದಕ್ಕೆ ಮೆಮೊರಿಯಾಗಿ ಫಾರ್ಮೇಷನ್ ಆಗುವಂಥದ್ದು, ನೆನಪಾಗಿ ಪರಿವರ್ತನೆ ಆಗುವಂಥದ್ದು ತುಂಬ ಚೆನ್ನಾಗಿ ಆಗ್ತದೆ. ಈಗ ಈ ಮರೆವು ಅನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದೇ, ಯಾಕಂದರೆ ನಾವು ಯಾರೂ ಕೂಡ ದಿನನಿತ್ಯದಲ್ಲಿ ಮಾಡುವ ಎಲ್ಲ ಕೆಲಸಗಳನ್ನು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮರೆವೇ ಕೆಲವು ಸಲ ವರ ಆಗಿರ್ಬೋದು. ಆದರೆ ಈ ಮರೆವು ಅನ್ನುವಂಥದ್ದು ಒಂದು ಕಾಯಿಲೆ ಆಗ್ತದಾ? ಹೇಗೆ ಮರೆವು ಅನ್ನುವಂಥದ್ದು ಕಾಯಿಲೆ ಆಗುವುದು? ಹೌದು, ನೀವು ಹೇಳಿದ ಹಾಗೆ ದಿನನಿತ್ಯದ ಎಲ್ಲ ಕೆಲಸಗಳನ್ನು ನಾವು ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಬರುವುದೂ ಇಲ್ಲ, ಅಗತ್ಯವೂ ಇಲ್ಲ, ಯಾಕಂದರೆ ಅದು ಹೆಚ್ಚು ಆಗ್ಬೋದು ನಮಗೆ. ಸೊ ದಿನನಿತ್ಯದ ಕೆಲಸದಲ್ಲಿ ಯಾವುದು ನಮಗೆ ಇಂಪಾರ್ಟೆಂಟು, ನಮಗೆ ಅವತ್ತಿಗೆ ಯಾವುದು ಅವಶ್ಯಕತೆ ಅನ್ನುವಂಥದ್ದು ನಾವು ಹೆಕ್ಕಿ ನೆನಪಿಟ್ಟುಕೊಳ್ತೀವಿ. ಅದಕ್ಕೋಸ್ಕರ ಕೆಲವು ನಮ್ಮದೇ ಆದ ಕೆಲವು ಯುಕ್ತಿಗಳನ್ನು ಯೂಸ್ ಮಾಡ್ತೀವಿ. ಲಿಸ್ಟಿಂಗ್ ಮಾಡಿಕೊಳ್ಳುವಂಥದ್ದು, ಪ್ರಿಯರಿಟೈಸ್ ಮಾಡಿಕೊಳ್ಳುವಂಥದ್ದು, ಅಂದರೆ ನಾವೇ ಒಂದು ಇವತ್ತಿನ ದಿನ ಇನ್ನೇನು ಕೆಲಸಗಳಾಗಬೇಕು, ಅಥವಾ ಏನಾದರೂ ಮನೆಯಿಂದ ಹೊರಡುವಾಗಲೇ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇದು ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೈಲೈಟ್ ಮಾಡಿಕೊಂಡು ಅದನ್ನು ಎರಡು ಸರಿ ಮನನ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಆದರೆ ಕೆಲವರಿಗೆ ಸಮಸ್ಯೆ ಏನಾಗ್ತದೆ ಅಂಥೇಳಿ, ನೆನಪು ಬರದೇ ಇರುವಂಥದ್ದು, ಬೇರೆ ಬೇರೆ ಕಾರಣಕ್ಕೆ ಇದು ಬರದೇ ಇರುವಂಥದ್ದು. ಹೆಚ್ಚಾಗಿ ನಾವು ನೆನಪಿನ ಸಮಸ್ಯೆ ಹೇಳುವಂಥದ್ದು, ನಾವು ಪ್ರಾಯ ಕಳೆದಾಗ ಡಿಮೆನ್ಷಿಯಾ ಅಂತೇಳಿ, ಮೆದುಳಿನ ಶಕ್ತಿ ಕಡಿಮೆ ಆಗಿ ಮೆಮೊರಿ ಏನು ಫಾರ್ಮೇಷನ್ ಆಗಿದೆ, ನೆನಪಿನ ಭಂಡಾರ, ನಾವು ಅದನ್ನು ನೆನಪನ್ನು ಸ್ಟೋರ್ ಮಾಡುವಂಥ ಒಂದು ಮೆದುಳಿನ ಭಾಗದಲ್ಲಿಯೇ ಕಾಯಿಲೆ ಬಂದು ಮೆದುಳಿನ ನರಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟು ಅದರಿಂದಾಗಿ ಮೆದುಳು ಶ್ರಿಂಕ್ ಆದಾಗ ನೆನಪು ಕಡಿಮೆ ಆಗುವಂಥದ್ದು ಬಹುಮುಖ್ಯವಾಗಿ ಕಾಣುವಂಥದ್ದು. 65 ನಂತರ ಇರ್ತದೆ, 80 ಹೋದಾಗ ತುಂಬ ಇರ್ತದೆ, ಅಂದರೆ 4-5 ವ್ಯಕ್ತಿಗಳಲ್ಲಿ ಒಬ್ಬನಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಇದು ಒಂದು ಥರದ್ದಾದರೆ, ಇನ್ನೊಂದು ಈ ಮಧ್ಯ ವಯಸ್ಕನಲ್ಲಿ ಯೂಶ್ವಲಿ ಕಾಣುವಂಥದ್ದು, ನನಗೆ ಈಗೆಲ್ಲ ಮರೆತು ಹೋಗ್ತದೆ ಅಂತೇಳಿ. ಇದಕ್ಕೆ ಹೆಚ್ಚಿನ ಕಾರಣ ಏನು ಅಂತ ಹೇಳಿದರೆ ಸ್ಟ್ರೆಸ್. ಇದಕ್ಕೆ ನಾವು ಹೇಳುವಂಥದ್ದು ಸೂಡೋ ಡಿಮೆನ್ಷಿಯಾ ಅಂತೇಳಿ. ಮರೆವು ಅನ್ನುವಂಥದ್ದು ರಿಯಲಿ ಅವನಿಗೆ ಮರವಿನ ಕಾಯಿಲೆ ಇರುವುದಿಲ್ಲ, ಅದರ ಒಂದು ತಪ್ಪು ಕಲ್ಪನೆ ಬಂದಿರ್ತದೆ. ಇವರುಗಳು ಬಂದು ಹೇಳುವುದೇ ಹಾಗೆ, ನನಗೆ ನೆನಪು ಬರ್ತಾ ಇಲ್ಲ, ಈಗೀಗ ಎಲ್ಲ ಮರೆತು ಬಿಡ್ತಾ ಇದ್ದೀನಿ, ನಾನು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೇನೆ ಅದನ್ನು ಆಫ್ ಮಾಡಲಿಕ್ಕೆ ಗೊತ್ತಿಲ್ಲ, ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ತೀನಿ, ಹೊರಗೆ ಏನು ನಡೆದಿದೆ ಅಂತೇಳಿ ಗೊತ್ತಿಲ್ಲ, ನಾನು ಆಫೀಸಲ್ಲಿ ಹೋಗಿ ಏನೋ 4-5 ಪಟ್ಟಿ ಮಾಡ್ಕೊಂಡು ಹೋಗ್ತೀನಿ, ಅದರಲ್ಲಿ 2 ನೆನಪಿರುವುದಿಲ್ಲ, ಇವುಗಳನ್ನು ಹೇಳುವಂಥದ್ದು. ಇದಕ್ಕೆ ಮೊದಲಾದ ಕಾರಣಗಳೇನು ಅಂತೇಳಿದರೆ ಸ್ಟ್ರೆಸ್, ಒತ್ತಡ. ಈ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಏನು ಯಾವುದು ಪ್ರಮುಖವಾಗಿ ಮಾಡಬೇಕು, ಯಾವುದನ್ನು ಮಾಡಿಟ್ಟಿದ್ದೀನಿ ಅನ್ನುವಂಥದ್ದು 2nd, 3rd, 4th ಕೆಲಸಗಳ ಮಧ್ಯದಲ್ಲಿ ಮರೆತು ಹೋಗಿಬಿಡ್ತದೆ. ಮೊದಲನೇದ್ದು ಏನು ಮಾಡ್ತಾ ಇದ್ದೀನಿ ಅಂತೇಳಿ ಮಲ್ಟಿಪಲ್ ಜಾಬ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಅಥವಾ ಮಲ್ಟಿಪಲ್ ಥಿಂಕಿಂಗ್ ಪ್ರೊಸೆಸ್ ನಡೀತಾ ಇರ್ತದೆ, ಅಥವಾ ಒಂದು ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಯೋಚನೆಗಳು ಬರ್ತಾ ಇದ್ದರೆ, ಅಂದರೆ ಮನೆಯಲ್ಲೇನೋ ಗಂಡ ಹೆಂಡತಿ ಜಗಳ ಮಾಡಿರ್ಬೋದು, ಅಥವಾ ಮಕ್ಕಳದ್ದೊಂದು ಅನಾರೋಗ್ಯ ಇರ್ಬೋದು, ಅಥವಾ ಅತ್ತೆಯದ್ದು ನೋಡಿಕೊಳ್ಳುವಂಥದ್ದು ಇರ್ಬೋದು, ಏನೋ ಒಂದು ವಿಚಾರಗಳು ನಡೀತಾ ಇರ್ತದೆ. ಅದರ ಮಧ್ಯದಲ್ಲಿ ಆಫೀಸಿಗೆ ಬಂದಿರ್ತಾರೆ, ಆಫೀಸಲ್ಲಿ ಕೆಲಸ ಮಾಡುವಾಗ ಬೇಗ ಬೇಗನೆ ನೆನಪಾಗುವುದಿಲ್ಲ, ಲೆಕ್ಕ ಹಾಕುವಾಗ ತಪ್ಪಿ ಹೋಗ್ತದೆ, ಅಥವಾ ಹಿಂದಿನದ್ದು ಎಲ್ಲವನ್ನು ಸಿಸ್ಟಮನ್ನು ನೋಡಿಕೊಂಡು ತಿಳ್ಕೊಂಡು ಒಂದು ದೊಡ್ಡ ಪ್ರೊಸೆಸ್ ಒಂದು ನಾವು ಪಾಸ್ ಮಾಡಬೇಕಿರ್ತದೆ, ಅದಕ್ಕೆ ಬೇಕಾದ್ದನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ, ನಮ್ಮ ಯೋಚನೆ ನಿಧಾನ ಆಗ್ತದೆ, ಮತ್ತು ಹಿಂದುಗಡೆ ಇರುವಂಥ ಒಂದು ಇನ್ನೊಂದು ಯೋಚನೆ ನಡೀತಾ ಇರೋದ್ರಿಂದ ಬೇಕಾದ್ದನ್ನು ನಮಗೆ ಏನು ಯೋಚನೆ ಮಾಡಿ ಒಂದು ಡಿಸಿಷನ್ ಮಾಡಬೇಕು ಅದಕ್ಕೆ ಕಷ್ಟ ಆಗ್ತದೆ, ಅದರಿಂದಾಗಿ ಮರೆತು ಹೋಗ್ತದೆ. ಮರೆತು ಹೋಗೋದಲ್ಲ, ಅದು ಅವರಿಗೆ ಈ 2-3 ವಿಷಯಗಳನ್ನು ಒಟ್ಟಿಗೆ ಯೋಚನೆ ಮಾಡುವಾಗ ಆ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗೋದಿಲ್ಲ, ಪ್ರಿಯರಿಟೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದಾಗಿ ಏನಾಗ್ತದೆ, ಯಾವತ್ತೋ ಮಾಡುವ ಕೆಲಸ ಯಾವತ್ತೋ ಆಗಿಬಿಡ್ತದೆ ಅಥವಾ ಮರೆತು ಹೋಗಿಬಿಡ್ತದೆ. ಆದರೆ ಇನ್ನು ರಿಯಾಲಿಟಿ ಸತ್ಯದಲ್ಲಿ ಅದು ಡಿಮೆನ್ಷಿಯಾ ಆಗಿರುವುದಿಲ್ಲ, ಎಲ್ಲ ನರಕೋಶಗಳು ಭದ್ರವಾಗಿ ಇರ್ತದೆ, ಅವನ ನೆನಪಿನ ಶಕ್ತಿ ಮತ್ತು ನೆನಪಿಟ್ಟುಕೊಳ್ಳುವಂಥ ಶಕ್ತಿ, ರೆಕಾಲ್ ಮಾಡುವಂಥ ಶಕ್ತಿ ಎಲ್ಲವೂ ಸರಿ ಇರ್ತದೆ. ಈ ಡಿಸ್ಟ್ರಾಕ್ಷನ್ಗಳನ್ನು ಒತ್ತಡಗಳನ್ನು ನಾವು ಕಡಿಮೆ ಮಾಡಿದರೆ ಅವನಿಗೆ ಪುನಃ ಅದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸರಿ, ಸುಡೋ ಡಿಮೆನ್ಷಿಯಾ ಅಂತ ನೀವೇನು ಹೇಳ್ತೀರಿ, ಇದು ಮಕ್ಕಳಲ್ಲಿ ಕಂಡು ಬರ್ತದೋ ಹೇಗೆ? ಮಕ್ಕಳಲ್ಲಿ ಕಡಿಮೆ ಅಂತೇಳಿ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಮಕ್ಕಳಲ್ಲಿ ನಾವೇನು ಸ್ಟ್ರೆಸ್ ಅಂತ ಹೇಳುವಂಥ ಏನು ವಿಚಾರಗಳಿದೆಯೋ, ದೊಡ್ಡವನಾಗ್ತಾ ಹೋದೆ ಕಂಡು ಬರುವಂಥ ಸ್ಟ್ರೆಸ್ಗಳು ಮಕ್ಕಳಲ್ಲಿ ಕಡಿಮೆ. ಮಕ್ಕಳ ಸ್ಟ್ರೆಸ್ಗಳು ಯೂಶ್ವಲಿ ಸಣ್ಣ ಸಣ್ಣದಿರ್ತವೆ, ಇಷ್ಟು ಬಲಾತ್ಕಾರವಾಗಿ ಬರುವುದಿಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ, ಮಕ್ಕಳಲ್ಲಿ ಕಂಡು ಬರುವಂಥದ್ದು ನಿಮಗೆ ಎದುರುಗಡೆಗೆ ಕಾಣಿಸ್ತಾ ಇರ್ತದೆ ಆ ಒತ್ತಡಗಳು ಏನು ಅಂತೇಳಿ. ಅವರಿಗೆ 2 ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಕೆಲಸವನ್ನು ಒಂದು ಸರಿ ಮಾಡಬೇಕು. ನೀವು ಟಿ ವಿ ನೋಡಿಕೊಂಡು ಬರೀತೀನಿ ಅಂತ ಹೇಳಿದರೆ, ಒಂದು ಟಿ ವಿ, ಒಂದು ಬರೆಯುವುದು, ಇಲ್ಲ ಟಿ ವಿ ಬರೆಯೋದ್ರೊಳಗೆ ಹೋಗ್ತದೆ, ಇಲ್ಲ ಬರೆಯುವುದು ನಿಧಾನ ಆಗ್ತದೆ. ಅಥವಾ ನಾನು ಹಾಡು ಕೇಳಿಕೊಂಡು ಮಾಡ್ತೀನಿ, ಅಥವಾ ನಾನು ಒಂದು ಕಡೆಯಲ್ಲಿ ಮನೆಯ ಕೆಲಸಗಳನ್ನು ಮತ್ತೆ ಮಾಡಿಬಿಟ್ಟು ನಾನು ಹೋಮ್ವರ್ಕನ್ನು ಅದರ ನಂತರ ಮಾಡ್ತೀನಿ ಅಂತೇಳಿ ಹೊರಟಾಗ, ಎರಡನ್ನ ಮಿಕ್ಸ್ ಮಾಡಲಿಕ್ಕೆ ಹೋದಾಗ ಕಾನ್ಸಂಟ್ರೇಷನ್ ಆಗದೇ ಆಗುವಂಥದ್ದು. ಈ ಪ್ರೊಸೆಸ್ಸಿಗೆ ನಾವು ಸೂಡೋ ಡಿಮೆನ್ಷಿಯಾ ಅಂತೇಳಿ ಹೇಳೋದಿಲ್ಲ, ಇದು ಮಕ್ಕಳಲ್ಲಿ ಗಮನ ಕಡಿಮೆ ಆಗಿಬಿಟ್ಟು ಆಗ್ತಾ ಇರುವಂಥ ತೊಂದರೆಗಳು ಅಂತೇಳಿ ಹೇಳ್ತೇವೆ. ಮಕ್ಕಳಿಗೆ ಆದಷ್ಟು ಎರಡು ಕೆಲಸಗಳನ್ನು ಒಟ್ಟಿಗೆ ಬಿಡಬೇಡಿ, ಮಾಡಲಿಕ್ಕೆ ಬಿಡಬೇಡಿ, ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಒಂದೇ ಕೆಲಸವನ್ನು ಮಾಡಿ, ಹೋಮ್ವರ್ಕ್ ಮಾಡುವಾಗ ಉಳಿದ ಯಾವುದೇ ಡಿಸ್ಟ್ರಾಕ್ಷನ್ಗಳನ್ನು ಕೊಡಬೇಡಿ ಅವರಿಗೆ. ಹೌದು, ಫೋನ್ ತೆಗೆದು ಒಳಗಿಡಿ, ಟಿ ವಿ ಆಫ್ ಮಾಡಿ, ನೀವು ಮನೆಯವರುಗಳು ಯಾವುದನ್ನು ಯೂಸ್ ಮಾಡಬೇಡಿ, ಆ ಫೋನ್ಗಳನ್ನಾಗಲಿ ಟಿ ವಿಯನ್ನಾಗಲಿ ನೀವು ನೋಡಿಕೊಂಡು ಅವರಿಗೆ ನೋಡಲಿಕ್ಕೆ ಹೇಳಬೇಡಿ. ಮಕ್ಕಳು ಓದ್ತಾ ಇರುವಾಗ ನೀವು ಓದ್ತಾ ಇರಿ, ಮಕ್ಕಳು ಲೆಕ್ಕ ಮಾಡುವಾಗ ನೀವು ಲೆಕ್ಕ ಮಾಡ್ತಾ ಇರಿ. ಅಂದರೆ ಒಟ್ಟಿಗೆ ಮಾಡ್ತಾ ಇದ್ರೆ ಮಕ್ಕಳು ಗಮನ ಕೇಂದ್ರೀಕರಿಸಿ ಮಾಡ್ತಾರೆ, ಅದರಲ್ಲಿ ಅವರಿಗೆ ನೆನಪು ಚೆನ್ನಾಗಿರ್ತದೆ. ಶಾಲೆಯಲ್ಲೂ ಅಷ್ಟೇ, ನಾವು ಶಾಲೆಯಲ್ಲಿ ಫೋನ್ ತೆಗೆದುಕೊಳ್ಳು ಹೋಗೋದು ಬೇಡ ಅನ್ನೋದಕ್ಕೆ ಎರಡು ಕಾರಣ ಇದೆ. ಒಂದು, ಅಲ್ಲಿ ಶಾಲೆಯಲ್ಲಿ ತೊಂದರೆ ಆಗ್ತದೆ ಅಂಥೇಳಿ. ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂಥೇಳಿದ್ರೆ, ಫೋನು ಚೀಲದಲ್ಲಿದ್ದರೆ ಅವನ ಚಿಂತನೆ ಫೋನ್ ಯಾವಾಗ ಬರ್ತದೆ, ಫೋನ್ ಯಾವಾಗ ನೋಡುವುದು ಅನ್ನುವಂಥದ್ದು ಒಂದು ಡಿಸ್ಟ್ರಾಕ್ಷನ್ ಇರ್ತದೆ. ಈ ಚಿಂತನೆ ಅನ್ನುವಂಥದ್ದು ಅವನ ಓದುವಿಕೆಗೆ ತೊಂದರೆ ಕೊಡ್ತದೆ. ಯಾವತ್ತು ಇದು ಇಲ್ಲವೇ ಇಲ್ವ, ನನಗೆ ಸಿಗುವುದಿಲ್ಲ, ಅದು ಇಲ್ಲ ನನ್ನ ಹತ್ರ ಅಂತ ಹೇಳಿದೀವಿ, ಅವನಿಗೆ ಪಾಠ ಕೇಳುವಂಥ ಗಮನ ಹೆಚ್ಚು ಬರ್ತದೆ. ಹಾಂ ಸರ್, ಈಗ ಈ ರೀತಿಯ ಒಂದು ಎರಡು ಕೆಲಸಗಳನ್ನು ಮಾಡದೆ ಒಂದೇ ಕೆಲಸ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರಲ್ಲ ಮಕ್ಕಳಲ್ಲಿ, ಇದು ಯಾವ ಏಜಿನವರೆಗೆ, ಎಲ್ಲಿ ಯಾವ ಪ್ರಾಯದವರೆಗೆ ಈ ಥರ ಮಕ್ಕಳು ಈ ವ್ಯವಸ್ಥೆಯಲ್ಲಿ ಇರಬೇಕಾಗ್ತದೆ? ಇದಕ್ಕೆ ವಯಸ್ಸಿನ ನಿರ್ಬಂಧ ಏನಿಲ್ಲ ಅಂತ. ಯಾವಾಗಲೂ ನಾವು ಮುಂದಕ್ಕೂ ವಯಸ್ಸಾಗುವವರೆಗೂ ಅಥವಾ ಪ್ರಾಯ ಹೆಚ್ಚಾಗುವವರೆಗೂ, ಅಂದರೆ ನಾವು ಇಳಿ ವಯಸ್ಸಿನವರೆಗೂ ನಮಗೆ ಯಾವುದನ್ನು ತುಂಬ ಚೆನ್ನಾಗಿ ಕಲಿಬೇಕು, ಯಾವುದು ನಮಗೆ ತುಂಬ ಅವಶ್ಯಕತೆಯಿಂದ ನಾನು ರಸಗ್ರಹಣ ಮಾಡಬೇಕು, ಹಾಗಿದ್ದರೆ ನಾವು ಒಂದೇ ಕೆಲಸವನ್ನು ಒಂದು ಸರಿಗೆ ಮಾಡಬೇಕು. ಅದು ಸರಿ, ಅದು ಮಾಡೋದಿಲ್ವಾ, ಎಕ್ಸೆಪ್ಷನ್ಸ್ ಇದೆ. ಈಗ ಅಷ್ಟಾವಧಾನ ಕಾರ್ಯಕ್ರಮಗಳು ಅಂತೇಳಿ ಹೇಳ್ತೀವಿ, ಅವುಗಳಲ್ಲಿ ಡಿಸ್ಟ್ರಾಕ್ಷನೇ ಒಂದು ದೊಡ್ಡ ವಿಚಾರ. ಹೌದು, ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡು, ಮೂರು ಕೆಲಸ ಒಟ್ಟಿಗೆ ಮಾಡು, ನಾಲ್ಕು ಕೆಲಸ ಒಟ್ಟಿಗೆ ಮಾಡು ಅಂತೇಳಿ ಕೊಡ್ತೀವಿ. ಆದರೆ ಅದೊಂದು ಟ್ರೈನಿಂಗ್, ಅದೊಂದು ಸ್ಪೆಷಲೈಸೇಷನ್, ಅದು ಮಾಮೂಲಿ ಸಾಮಾನ್ಯ ಅಲ್ಲ, ಸಾಮಾನ್ಯನಿಗೆ ಅಲ್ಲ. ಅದನ್ನು ನಮಗೆ ಅದನ್ನು ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಹೊರಟದ್ದಲ್ಲ. ಅವರು ಅಷ್ಟಾವಧಾನಿಗಳಾಗಲಿ ಶತಾವಧಾನಿಗಳಾಗಲಿ, ಅವರಿಗೆ ಅದೊಂದು ವೃತ್ತಿ, ಅದರಲ್ಲಿ ಜೀವನ ಮಾಡಿಕೊಂಡಿರುವಂಥದ್ದು, ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರ್ತಾರೆ. ಆದರೆ ನಮ್ಮ ನಿಜ ಜೀವನದ ದಿನನಿತ್ಯಗಳಿಗೆ ಆದಷ್ಟು ನಾವು ಒಂದು ಕೆಲಸವನ್ನು ಒಂದು ಸರಿ ಮಾಡಿಕೊಂಡು ಹೋಗೋದೇ ಒಳ್ಳೆಯದು. ಅಂದರೆ ಏಕಾವಧಾನ ಒಂದೇ ಕಡೆ. ಈಗ ಮಕ್ಕಳಲ್ಲಿ ನೀವು ಹೇಳಿದ್ರಿ ಅವರ ಕಾನ್ಸಂಟ್ರೇಷನ್ ಕಮ್ಮಿಯಾಗಿ ಈ ಥರ ಆಗ್ತದೆ, ಅದಲ್ಲದೆ ಬೇರೆ ಕಾರಣಗಳಿಂದ ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದುಂಟ? ಆಗುವಂಥದ್ದಿದೆ. ಒಂದು ಕೆಟಗರಿ ಏನು ಅಂತ ಹೇಳಿದರೆ, ಮೆದುಳಿನ ಬೆಳವಣಿಗೆ ಕಡಿಮೆ ಇದ್ದಾಗ, ಒಂದು ವೇಳೆ ಮೆದುಳಿನ ಶಕ್ತಿಯೇ ಕಡಿಮೆ ಇದ್ದರೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ ನೆನಪಿನ ಏರಿಯಾದಲ್ಲಿ ಎಲ್ಲಿ ಸ್ಟೋರ್ ಆಗಬೇಕು ಅಂತ ಏರಿಯಾಗಳಲ್ಲಿ ಬೆಳವಣಿಗೆ ಸಂಪೂರ್ಣವಾಗಿ ಇಲ್ಲದಿದ್ದರೆ ಆಗ ನೆನಪು ಸ್ವಲ್ಪ ಕಡಿಮೆ ಇರ್ತದೆ. ನಾವು ಇದಕ್ಕೆ ವಿಶೇಷ ಚೇತನರು ಅಥವಾ ವಿಕಲಚೇತನರು ಅಂತೇಳಿ ಹೇಳ್ತೀವಿ, ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಮೆಂಟಲ್ ರಿಟಾರ್ಡೇಷನ್ ಅಥವಾ ಇಂಟಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಬುದ್ಧಿಮಾಂದ್ಯತೆ ಅಂತೇಳಿ ಕಾಮನ್ ಆಗಿ ಹೇಳೋದಿದೆ. ಇವರಲ್ಲಿ ಬುದ್ಧಿಶಕ್ತಿಯ ಪ್ರಮಾಣ ಯಾಕೆ ಕಡಿಮೆ ಇರ್ತದೆ ಅಂತೇಳಿದ್ರೆ, ನೆನಪಿನ ಶಕ್ತಿಯು ಕಡಿಮೆ ಇರ್ತದೆ, ಅದರ ಜೊತೆ ಉಳಿದ ಮೆದುಳಿನ ಅಂಶಗಳು ಸ್ವಲ್ಪ ಕಡಿಮೆಯಾಗಿ ಬೆಳವಣಿಗೆ ಕಂಡಿರುವುದರಿಂದ ಓವರ್ಆಲ್ ಆಗಿ ಅವರ ನೆನಪು ಕಡಿಮೆ ಇರ್ತದೆ. ಈ ತಾಯಂದಿರು ನಮ್ಮ ಹತ್ರ ಹೆಚ್ಚಿನ ಬಾರಿ ಬಂದುಬಿಟ್ಟು ಅವನ ನೆನಪಿನ ಶಕ್ತಿ ಹೆಚ್ಚು ಮಾಡ್ತೀರಾ ಅಂತೇಳಿ ಕೇಳ್ತಾರೆ. ಈ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಸಾಧ್ಯ, ಯಾಕಂದರೆ ಮೆದುಳಿನ ಬೆಳವಣಿಗೆಯಲ್ಲೇ ಕುಂಠಿತ ಆಗಿರೋದ್ರಿಂದ ಮೆದುಳಿನಲ್ಲಿರುವಂಥ ನರಕೋಶಗಳನ್ನು ನಮಗೆ ಹೊಸದಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೊಸದಾಗಿ ಬೆಳೆಸಲಿಕ್ಕೂ ಸಾಧ್ಯ ಇಲ್ಲ. ಆಗಿರುವಾಗ ಅವನ ಏನು ಮೆದುಳಿನ ಶಕ್ತಿ ಕಡಿಮೆ ಇದೆಯೋ ಅದನ್ನು ನಾವು ಒಪ್ಪಿಕೊಂಡು ಅದರ ಸದುಪಯೋಗ ಮಾಡುವಂಥದ್ದನ್ನು ಹೇಳಿಕೊಡ್ತೀವಿ ಅವರಿಗೆ. ಆದರೆ ನೆನಪನ್ನು ಹೆಚ್ಚು ಮಾಡುವಂಥ ವಿಧಾನಗಳು ಅಂತೇಳಿ ಹೇಳ್ತೀವಿ. ಅದಕ್ಕೆ ಗಿಡಮೂಲಿಕೆಗಳನ್ನು ಕೊಡುವಂಥದ್ದು, ಸ್ಪೆಷಲ್ ಮಾತ್ರೆಗಳನ್ನು ಕೊಡುವಂಥದ್ದು, ಇಂಜೆಕ್ಷನ್ ಕೊಡುವಂಥದ್ದು, ಇಂಥದ್ದೆಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದರೆ ಯಾವುದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿಲ್ಲ, ನೆನಪನ್ನು ಹೆಚ್ಚು ಮಾಡುವಂಥ ಒಂದು ವಿಧಾನ ಬಂದಿಲ್ಲ. ಹಾಗೆ ನೆನಪನ್ನು ಹೆಚ್ಚು ಮಾಡುವ ಔಷಧಿಗಳು ಸ್ವಲ್ಪ ಇಲ್ಲ ಅಂತಲೇ ಹೇಳ್ಬೋದು ಅಂತ ಇಲ್ಲ ಅಂತಲೇ ಹೇಳ್ಬೋದು, ಅಲ್ಲ ಹೆಚ್ಚಿನ ಮಟ್ಟಿಗೆ ಹೇಳ್ಬೋದು, ಅದೇ ಇಲ್ಲ ಅಂತ ಹೇಳಿ. ಯಾಕಂದರೆ ಅದರ ಪ್ರಯತ್ನವೂ ಬೇಡ, ಯಾಕಂದರೆ ಎಲ್ಲಿಯೋ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ಹೋಗಿಬಿಟ್ಟು ಸಡನ್ನಾಗಿ ನನಗೆ ಸ್ವಲ್ಪ ನೆನಪೆಚ್ಚಿಸುವಂಥದ್ದು ಕೊಡಿ ಅಂತ ಹೇಳಿದರೆ ಸಿಗೋದಿಲ್ಲ. ನಮ್ಮನ್ನೇ ಹೆಚ್ಚು ಮಾಡುವಂಥದ್ದಿದ್ದರೆ ಡಾಕ್ಟರ್ಗಳೇ ನಾವೇ ಮಾತ್ರ ತಗೊಂಡು ಸರ್ವಜ್ಞರಾಗ್ಬೋದಿತ್ತಲ್ಲ. ಹೌದು, ಈಗ ಹಾಗಿದ್ರೆ ಈ ಮಕ್ಕಳ ಅಥವಾ ಬೆಳೆಯುವಾಗ ನೆನಪಿನ ಶಕ್ತಿಯನ್ನು ನಾವು ಹೆಚ್ಚಿಸಲಿಕ್ಕೆ ನಮ್ಮಷ್ಟಕ್ಕೆ ಏನಾದರೂ ಕೂಡ ಇದು ಮಾಡಲಿಕ್ಕೆ ಏನಾದರೂ ಕೂಡ ಸಾಧನಗಳುಂಟ? ಸಾಧನಗಳಿದೆ, ಅಂದರೆ ಅದು ಕಲಿಯುವಿಕೆ ವಿಧಾನಗಳಲ್ಲಿ ಬರ್ತದೆ, ಭವಿಷ್ಯತವಾಗಿ ಅದನ್ನು ಬಳಸಿಕೊಂಡು ಹೋಗುವಂಥದ್ದು ಬರ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾಗುವವರೆಗೆ ಮಕ್ಕಳಿಗೆ ಸಿಗುವಂಥ ಏನು, ಮಕ್ಕಳಿಗೆ ಸ್ಟಿಮುಲಸ್ಗಳು ಬೇಕು, ಪ್ರಚೋದನೆ ಬೇಕು. ಆ ಪ್ರಚೋದನೆ ಅನ್ನುವಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಕೊಡ್ತಾ ಹೋದ ಹಾಗೆ ಅವರಿಗೆ ಅದು ಅದನ್ನು ಕಲಿಯುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಅಂದರೆ ಮಗು ಬರೀ ನಾವು ಮಾತಾಡಿದ್ದನ್ನು ಕೇಳೋದು ಮಾತ್ರ ಅಲ್ಲ, ಸಂಗೀತ ಒಂದು ಕಲಿಕೆ, ಓಡುವುದು ಒಂದು ಕಲಿಕೆ, ನಲಿಯುವುದು ಒಂದು ಕಲಿಕೆ, ನೋಡುವಂಥದ್ದು ಒಂದು ಕಲಿಕೆ, ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂಥದ್ದು ಕಲಿಕೆ, ಇನ್ನೊಬ್ರು ಮಾತಾಡೋದನ್ನು ನೋಡೋದನ್ನು ಒಂದು ಕಲಿಯುವುದು. ಇದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವನವರೆಗೂ ಅವರಿಗೆ ಪ್ರತಿಯೊಂದು ರೀತಿಯ ಅನುಭವಗಳನ್ನು ಮಾಡಿಕೊಟ್ಟರೆ ಆ ಏರಿಯಾದ ಜ್ಞಾನ ಅವರಲ್ಲಿ ಕೂಡಿಕೊಳ್ತದೆ. ಅದನ್ನು ಮಾಡುವಂಥದ್ದನ್ನು ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಬರೀ 3 ವರ್ಷದ ಮಗುವಿಗೆ, 4ನೇ ವರ್ಷದ ಮಗುವಿಗೆ ನಾನು ABCD ಕಲಿಸ್ತೀನಿ, ಆಯಿ ಕಲಿಸ್ತೀನಿ, ಅವರು ಮಗ್ಗಿ ಕಲಿಸಲಿ, ಅವರು ಟೇಬಲ್ ಕಲಿಸಲಿ ಅಂತೇಳಿ ಕೂತ್ಕೊಂಡ್ರೆ ಮಗುವಿನ ಆ ಸಂಪೂರ್ಣ ಸಾಮರ್ಥ್ಯವನ್ನು ಸಂಕುಚಿತಗೊಳಿಸಿದ ಹಾಗೆ ಆಗ್ತದೆ, ಅಥವಾ ಒಂದೇ ಏರಿಯಾದಲ್ಲಿ ಡೆವಲಪ್ ಮಾಡಿದಾಗ ಆಗ್ತದೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅವನಿಗೆ ಪಠ್ಯ ಮತ್ತು ಪಠ್ಯೇತರ, ಮತ್ತು ಸ್ಪರ್ಶಜ್ಞಾನ, ಕಲರ್ಗಳು, ಸಂಗೀತ ಜ್ಞಾನ, ತಾಳಜ್ಞಾನ ಇವುಗಳೂ ಹೌದು, ನೃತ್ಯ, ಪಿಕ್ಚರು, ಸ್ಟೋರೀಸ್ ಅಂದರೆ ಕತೆಗಳು ಇದು ಹೌದು. ಮಗುವಾಗಿದ್ದಾಗ ಒಂದಷ್ಟು ಕತೆಗಳನ್ನು ಹೇಳಿಕೊಂಡು ಹೋದರೆ ಅಥವಾ ಬೆಳೀತಾ ಇರುವಾಗ ಒಂದಷ್ಟು ಕತೆ ಕಾದಂಬರಿಗಳನ್ನು ಓದಿದರೆ ಅವನ ಕಲ್ಪನಾಶಕ್ತಿ ತುಂಬ ಬೆಳೀತದೆ. ಅವನಿಗೆ ಆ ಅನುಭವಗಳು ಈ ನಮ್ಮ ಸೀಮಿತ ಅನುಭವಕ್ಕಿಂತ ಹೆಚ್ಚಿರ್ತದೆ. ಅವನನ್ನು ಬರೀ ಪೇಟೆಯ 4 ರೂಮಿನಲ್ಲಿ ಇಡುವುದಕ್ಕಿಂತ ಅವನ ಹಳ್ಳಿಗಳನ್ನು ತೋರಿಸಿ, ಬೆಟ್ಟ ಗುಡ್ಡಗಳನ್ನು ತೋರಿಸಿ, ಪ್ರಯಾಣಕ್ಕೆ ಕರ್ಕೊಂಡೋಗಿ ಎಲ್ಲದರಲ್ಲೂ ನಿಮ್ಮ ಕೆಲಸದಲ್ಲಿ ಅವನನ್ನು ಸೇರಿಸಿಕೊಳ್ಳಿ. ಆಗ ಅವನ ಅನುಭವಗಳು ಹೆಚ್ಚಾಗ್ತದೆ. ಕೃಷಿಯ ಮನೆಯಲ್ಲಿದ್ದರೆ ಕೃಷಿಯ ಪ್ರತಿಯೊಂದು ಅಂಗದಲ್ಲೂ ಈ ಮಕ್ಕಳನ್ನು ಸೇರಿಸಿಕೊಳ್ಳಿ. ಆಗ ಕೃಷಿಯ ಎಲ್ಲ ಅನುಭವಗಳು ಮಗುವಿನ ನೆನಪಿನಲ್ಲಿ ಉಳಿಯುತ್ತದೆ. ಇದು ಇವನಿಗೊಂದು ಬುದ್ಧಿವಂತಿಕೆ. ಇದು ಇದರಿಂದಾಗಿ ಇನ್ನೊಂದು ಕಳೆಯಲ್ಲಿ ಹಾಳಾಗಲಿಲ್ಲ. ಅಂದರೆ ಈ ಸೀಮಿತ ಆದ ಏನು, ನಾವು ಕಂಪ್ಯೂಟರ್ದು ಅಥವಾ ನಮ್ಮ ಫೋನಿನ ಮೆಮೊರಿಗೆ ಅದನ್ನು ಹಾಕಬೇಡಿ. ಅದರಲ್ಲೊಂದು ಸೀಮಿತವಾದ ಮೆಮೊರಿ ಇದೆ, ಅದರಲ್ಲೊಂದು 12 GB ರ್ಯಾಮ್ ಇದೆ, 64 GB ರ್ಯಾಮ್ ಇದೆ. ಅದರಲ್ಲಿ ಬರೀ ನೀವು ಸಂಗೀತವನ್ನು ಹಾಕಿಟ್ಟರೆ ಇನ್ನೊಂದು ಕಡೆಯಲ್ಲಿ ಅವೈಲೇಬಲ್ ಇಲ್ಲ ಅಂತೇಳಿ ಅಂದ್ಕೊಳ್ಬೇಡಿ. ನಮ್ಮ ಮೆದುಳಿನ ಸಾಮರ್ಥ್ಯ ಅದು ಅಗಾಧವಾದದ್ದು, ನನ್ನ ನೆನಪಿನ ಸಾಮರ್ಥ್ಯವು ಅಗಾಧವಾದದ್ದು. ಅದಕ್ಕೆ ಬೇರೆ ಬೇರೆ ಬೇರೆ ರೀತಿಯ ಪ್ರಚೋದನೆಗಳನ್ನು ಕೊಟ್ಕೊಂಡು ಎಲ್ಲ ರೀತಿಯ ಅನುಭವಗಳನ್ನು ಕೊಟ್ಟರೆ ಅವುಗಳೆಲ್ಲವೂ ನೆನಪುಗಳಾಗಿರ್ತದೆ. ಯಾವತ್ತೂ ಒಂದು ಹಂತದಲ್ಲಿ ಅವನಿಗೆ ಅದು ಉಪಯೋಗಕ್ಕೆ ಬರ್ತದೆ. ಎಲ್ಲ ಒಂದು ಕಡೆ ಒಂದು 30 ವರ್ಷ ಕೆಲಸ ಮಾಡಿದ್ಮೇಲೆ ಒಂದು ಕತೆ ಬರೀಬೇಕು ಅಂತಲೇ ಅಂದ್ಕೊಂಡ. ಆಗ ಸಣ್ಣ ವಯಸ್ಸಿನಲ್ಲಿ ಕಲ್ತುಕೊಂಡಿರು ನೋಡಿರುವಂಥ ಕೃಷಿಯಾಗಲಿ ವಿಧಾನಗಳಾಗಲಿ ಅವುಗಳೆಲ್ಲ ಅವನಿಗೆ ನೆನಪುಗಳು ಉಳಿದಿದೆ. ಅವನ ಕತೆ ಕಾದಂಬರಿಗಳು ತುಂಬ ಚೆನ್ನಾಗಿ ಬರ್ತದೆ. ಹೌದು, ಕವನಗಳನ್ನು ಕೇಳಿದ್ದಿದ್ರೆ ಸಣ್ಣಗಿರುವಾಗ ಮುಂದೊಂದು ಯಾವತ್ತೋ ಒಂದು ದಿವಸ ಕವನ ಬರೀಬೇಕು ಅಂತ ಹೇಳಿದಾಗ ಅವನಿಗೆ ಈಸಿಯಾಗಿ ಆಗ್ತದೆ. ಯಾವತ್ತೋ ಒಂದು ದಿವಸ ಸಂಗೀತ ಕಲ್ತಿದ್ದಾನೆ ಅಂತ ಹೇಳಿ ಆದರೆ ಮುಂದೊಂದು ದಿವಸ ಯಾವತ್ತೋ ಅವನಿಗೆ ಸಂಗೀತ ಬರ್ತದೆ. ಅವನು ಜೀವನದಲ್ಲಿ ಫೇಲ್ ಆಗುವುದಿಲ್ಲ. ಅವನಿಗೊಂದು ಹವ್ಯಾಸ ಇದೆ, ಅವನಿಗೊಂದು ಅಭ್ಯಾಸ ಇದೆ. ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಕೆಲವು ವಿಷಯಗಳು ಅವನಿಗೆ ನಮಗಿಂತ ಹೆಚ್ಚು ಗೊತ್ತಿದೆ. ಹೌದು, ಅಂದರೆ ಎಲ್ಲ ರೀತಿಯ ಪ್ರಚೋದನೆಗಳನ್ನು ಕೊಡಿ, ಸ್ಟಿಮುಲಸ್ಗಳನ್ನು ಕೊಡಿ, ಆ ಎಲ್ಲ ಸಮಯದಲ್ಲಿ ಅವರಿಗೆ ಏನಾದರೂ ಕಲಿಯುವಂಥದ್ದನ್ನು ಮಾಡಿ. ಅದನ್ನು ನೀವು ಏನು ಪಠ್ಯದ ಮೂಲಕ ಅಥವಾ ಫಾರ್ಮಲ್ ಎಜುಕೇಷನ್ನೇ ಮಾಡಬೇಕು ಅಂತೇಳಿ ಇಲ್ಲ, ಇನ್ಫಾರ್ಮಲ್ ಎಜುಕೇಷನೂ ಆಗಲಿ. ಅಜ್ಜಿಯ ಜೊತೆ ಕೂರಿಸಿ ಕಲಿಯುವಂಥದ್ದು ಕಲ್ತದ್ದೇ, ಚಿಕ್ಕಪ್ಪನ ಜೊತೆ ಹೋಗಿ ಕಲ್ತದ್ದು ಕಲ್ತದ್ದೇ. ಅದೇನು ಅವರು ಪಾಠ ಹೇಳಿಕೊಡಬೇಕು ಅಂತೇಳಿಲ್ಲ, ಅವರ ಜೊತೆ ಕಳಿಸಿದರೆ ಅವರು ಇನ್ನೊಂದು ರೀತಿಯ ಅನುಭವವನ್ನು ಕೊಡ್ತಾರೆ. ಅವಕಾಶಗಳನ್ನು ಬಿಟ್ಟುಕೊಡಬೇಡಿ. ಈಗ ನೀವು ಮಧ್ಯ ವಯಸ್ಸಿನಲ್ಲಿ ಬರುವಂತಹ ಸುಡೋ ಡೆಮೆನ್ಷಿಯಾ ಬಗ್ಗೆ ಮಾತಾಡಿದ್ರಿ. ಈ ಸುಡೋ ಡೆಮೆನ್ಷಿಯಾ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ನಿಂದಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು ಹೇಳಿದ್ರಿ. ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಕೂಡ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕು ಹೇಳೋದು ಸತ್ಯ, ಅದಲ್ಲದೆ ಏನಾದರೂ ಕೂಡ ಇದನ್ನು ಸರಿ ಮಾಡುವಂಥ ವಿಧಾನಗಳುಂಟ? ಮೊದಲಾಗಿ ಅದನ್ನೇ ನೆನಪು ಕಡಿಮೆ ಆಗಿದೆ ಅನ್ನೋದರ ಬಗ್ಗೆ ನಾವು ಚಿಂತೆ ಮಾಡುವಂಥದ್ದು ನಮಗೆ ಈಗಿರುವಂಥ ಜ್ಞಾನದ ಪ್ರಕಾರ. ಅಂದರೆ ಎಲ್ಲಿ ಜ್ಞಾನ, ಇದು ನೆನಪು ಕಡಿಮೆ ಆಗ್ತಾ ಇದೆ, ನನಗೆ ಈಗಲೇ ಡಿಮೆನ್ಷಿಯಾ ಶುರುವಾಯಿತು, ನನ್ನ ಮೆದುಳಿನ ಬಗ್ಗೆ ಈಗಲೇ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಚಿಂತೆ ಬರುವಂಥದ್ದು. ಅದು ಮೊದಲಾಗಿ ಒಬ್ಬರು ವೈದ್ಯರ ಹತ್ರ ಪರೀಕ್ಷೆ ಮಾಡಿಕೊಳ್ಳಿ, ನಿಮ್ಮ ನೆನಪಿನ ಶಕ್ತಿಯನ್ನು ಎಷ್ಟು ಅಂತೇಳಿ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಿ. ಆಗ ಅಲ್ಲಿ ಪರೀಕ್ಷೆ ಮಾಡಿದಾಗಂತೂ ನಿಮ್ಗೆ ಗೊತ್ತಾಗ್ತದೆ ಯಾವುದೇ ರೀತಿಯಲ್ಲಿ ನಾವು ನೆನಪಿನ ಶಕ್ತಿ ಕಡಿಮೆ ಆಗಿಲ್ಲ, ಎಲ್ಲವೂ ಸರಿ ಇದೆ. ಮುಂದೆ ಇರುವಂಥದ್ದು ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಯಾವ ಕಾರಣದಿಂದ ನನ್ನ ಈ ನೆನಪುಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಇದಕ್ಕೆ ನಿಮಗೆ ಮಾನಸಿಕ ಶಾಸ್ತ್ರದ ಅನುಭವ ಇರುವಂಥ ಕೌನ್ಸಿಲರ್ಸ್ ಇರ್ಬೋದು, ಅದರಲ್ಲಿ ವರ್ಕರ್ಸ್ ಇರ್ತಾರೆ, ಅವರನ್ನು ನೀವು ಮೀಟ್ ಆಗ್ಬೋದು. ಸೈಕಿಯಾಟ್ರಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಅವರನ್ನು ಮೀಟ್ ಆಗಿ ಆ ಹಿಂದಿನ ಕಾರಣವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಶುರು ಮಾಡಿ. ಆಗೇನಾಗ್ತದೆ, ಈ ಬೇರೆ ಅಡಚಣೆಗಳು ಕಡಿಮೆ ಆಗ್ತದೆ. ಇನ್ನೊಂದು, ಒತ್ತಡವನ್ನು ನಿಭಾಯಿಸಲಿಕ್ಕೆ 1000 ವಿಧಾನಗಳಿದ್ದಾವೆ. ಒಂದು, ನಮ್ಮ ಹತ್ರ ಇಮಿಡಿಯೇಟ್ಲಿ ಇರುವಂಥ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ಸ್ಪೆಷಲ್ ಅಷ್ಟುಗಳು ಬೇಕಾಗಿರ್ಬೋದು. ಆದರೆ ಇಂಡೈರೆಕ್ಟ್ ಆಗಿ ನಮ್ಮ ಜೀವನ ಕ್ರಮಗಳ ಮೇಲೆ ಹೋಗ್ತದೆ. ನಿಮ್ಮ ಊಟ, ನಿಮ್ಮ ನಡಿಗೆ, ನಿಮ್ಮ ವ್ಯಾಯಾಮ, ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ದೃಢಗೊಳಿಸಲಿಕ್ಕೆ ಬೇಕಾಗಿರುವಂಥ ಧ್ಯಾನ, ಯೋಗ, ಇವುಗಳೆಲ್ಲವೂ ಬೇಕು. ಇದನ್ನು ನಿಯಮಿತವಾಗಿ ನಿಮ್ಮ ದಿನಚರ್ಯದಲ್ಲಿ ಸೇರಿಸಿಕೊಳ್ಳಿಕ್ಕೆ ಶುರು ಮಾಡಿ. ಮುಂದಿನದ್ದು ನಿಮ್ಮ ಒತ್ತಡವನ್ನು ಸ್ವೀಕರಿಸುವಂಥದ್ದು. ಒತ್ತಡ ಇಲ್ಲದ ಮನುಷ್ಯ ಇಲ್ಲ, ಇಲ್ಲ. ಎಲ್ಲರಿಗೂ ಅವರದ್ದೇ ಆದ ಒಂದಷ್ಟು ಒಳ್ಳೆಯ ಗುಣಗಳಿದೆ, ಕೆಟ್ಟ ಗುಣಗಳಿದೆ. ನಮ್ಮನ್ನು ನಾವು ಸ್ವೀಕರಿಸದೇ ಇದ್ರೆ ಇನ್ನೊಬ್ಬ ಯಾರು ಸ್ವೀಕರಿಸುವುದು ಅದನ್ನು? ಹೌದು ಅಲ್ವಾ? ಹೇಗೆ ನಮ್ಮ ತಂದೆ ತಾಯಂದಿರನ್ನು, ನಮ್ಮ ಅಣ್ಣ ತಮ್ಮಂದಿರನ್ನು ಅವರವರ ಅವಗುಣಗಳ ಜೊತೆ ಹೇಗೆ ಸ್ವೀಕರಿಸಿದ್ದೀಯೋ ನಮ್ಮನ್ನು ಅದೇ ರೀತಿಯಲ್ಲಿ ನಾವು ಸ್ವೀಕರಿಸಬೇಕು. ಮನುಷ್ಯನಾಗಿ ನಾನು ಹಾಗಿರಬೇಕು ಅನ್ನುವಂಥ ಕಲ್ಪನೆಗಿಂತ ನಾನು ಹೀಗಿದ್ದದ್ದೇ ಸರಿ ಇರುವುದು ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದು ಒಳ್ಳೆಯ ವಿಚಾರ. ಅದನ್ನು ಕಲಿಬೇಕಾಗ್ತದೆ. ಸ್ಥಿತಿಯಲ್ಲಿರುವಂತಹದ್ದು. ಈಗ ನೀವು ಒಂದು ಮಾತು ಹೇಳಿ, ಹೋಗಿ ನೀವು ಪರೀಕ್ಷಿಸಿಕೊಳ್ಳಿ ವೈದ್ಯರ ಹತ್ರ. ಈಗ ನಮ್ಮ ಮೆಮರಿ ಅಥವಾ ನಮ್ಮ ಈ ನೆನಪಿನ ಶಕ್ತಿಯನ್ನ ಅಳೆಯುವಂತಹ ಸಾಧನಗಳುಂಟ? ಇಲ್ಲ, ಸಾಮರ್ಥ್ಯ ಇಷ್ಟು ಅಂತ ಹೇಳಿ ಅಲ್ಲೂ ಅಳೆಯುವಂತಹ ಅಂತ ಸಾಧನಗಳಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ನೆನಪಿನ ಕಾಯಿಲೆ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನ ಟೆಸ್ಟ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಹೊತ್ತು ಏನು ಬೇಕಾಗುದಿಲ್ಲ. ನಾವು 10 ಪ್ರಶ್ನೆಯಿಂದ 20 ಪ್ರಶ್ನೆಗಳಿರುವಂತಹ ಕೆಲವು ಸಣ್ಣ ಪಟ್ಟಿಗಳಿದೆ, ಅದನ್ನ ಪ್ರಶ್ನೆಗಳನ್ನ ಕೇಳಿ ನೋಡ್ತೀವಿ. ಆ ಪ್ರಶ್ನೆಗಳು ದಿನನಿತ್ಯದ್ದು, ಯಾರು ಓದ್ಕೊಂಡು ಬರಬೇಕಾದ ಅವಶ್ಯಕತೆಗಳಿಲ್ಲ. ಬಂದಾಗ ಆ ಪ್ರಶ್ನೆಗಳನ್ನ ನೋಡಿದಾಗ ಕೇಳಿದಾಗ ಅದನ್ನ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಅವನಿಗೆ ಡಿಮೆನ್ಷಿಯಾ ಶುರುವಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗ್ತದೆ. ಡಿಮೆನ್ಷಿಯಾ ಅಂತ ಹೇಳಿದ್ರೆ ಮರಗುಳಿತನ, ಈ ವಯಸ್ಸಾದಾಗ ಬರುವಂಥದ್ದನ್ನ ಕಂಡುಕೊಳ್ಳಿಕ್ಕೆ ಸಾಕಾಗ್ತದೆ. ಆದರೆ ಅದು ಒಂದು ಒಳ್ಳೆಯ ವಿಚಾರ ಮತ್ತು ಒಂದು ತುಂಬ ಮುಖ್ಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಡಿಮೆನ್ಷಿಯಾ ಮರಗುಳಿತನದ ಕಾಯಿಲೆ ವಯಸ್ಸಾದಾಗ ಬರುವಂಥದ್ದನ್ನು ಬೇಗಕ್ಕೆ ಕಂಡುಕೊಂಡ್ರೆ ಅದಕ್ಕೆ ಪರಿಹಾರಗಳು ಮತ್ತು ಅದನ್ನು ಮುಂದೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನೀವು ಒಂದಷ್ಟು ಸಮಸ್ಯೆಗಳಾದ ಮೇಲೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದಾಗ ಅವುಗಳು ಅಷ್ಟು ಉತ್ತಮ ಆಗುವುದಿಲ್ಲ, ಅವರು ಹುಷಾರಾಗುವುದಿಲ್ಲ. ಅದಕ್ಕಿಂತ ಒಂದು 60 ವರ್ಷ ಆದಾಗ ಎಲ್ಲಿಯೋ ಸಮಸ್ಯೆಗಳಂತೂ ನಿಮಗೆ ಕಾಣಿಸ್ತಾ ಇದ್ರೆ ಡಿಮೆನ್ಷಿಯಾವೋ ಸೂಡೋ ಡಿಮೆನ್ಷಿಯಾವೋ ಒಂದು ಸರಿ ಅದನ್ನು ಪರೀಕ್ಷೆ ಮಾಡಿಕೊಳ್ಳಿ. ನಮಗೇನು ಒಂದು ಕೂತ್ಕೊಂಡು ಕೆಲಸ ಬಂದು ಅವ್ರ ಹತ್ರ ಮಾತಾಡಲಿಕ್ಕಿರುವಂಥದ್ದು 5 ನಿಮಿಷ ಈ ಟೆಸ್ಟ್ಗಳು, ಇದನ್ನು ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆ ಮುಂದಿನದ್ದು ಹೇಗೆ ಅಂತೇಳಿ ದಾರಿ ಕಂಡುಕೊಳ್ಳಿಕ್ಕೆ ಆಗ್ತದೆ. ಮುಂದಕ್ಕೆ ಆಗುವಂಥ ಮರಗುಳಿತನದ ಕಾಯಿಲೆಯನ್ನು ಮುಂದೂಡ್ಲಿಕ್ಕೆ ಆಗ್ತದೆ. ಈಗ ಈ ಡಿಮೆನ್ಷಿಯಾ ಪ್ರಾರಂಭ ಆಯಿತು ಅಂತ ಇಟ್ಕೊಳ್ಳಿ, ಆಗ ಅದನ್ನು ಮುಂದೂಡಲಿಕ್ಕೆ ನೀವು ಸಾಧ್ಯ ಉಂಟು ಅಂತ ಹೇಳಿದ್ರಿ. ಸಾಮಾನ್ಯ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೋ ಈ ಪ್ರಾಯ 60 ದಾಟಿದ ಮೇಲೆ? ಹೌದು, ಹೆಚ್ಚಿನ ವಿಚಾರಗಳು ಈ ಡಿಮೆನ್ಷಿಯಾಕ್ಕೆ ಬಂದಾಗ ಅದು ಜೀವನ ಶೈಲಿಗೆ ಸಂಬಂಧಪಟ್ಟೆ ಹೇಳುವಂಥದ್ದು. ಅಂದರೆ ಈ ಡಿಮೆನ್ಷಿಯಾ ಅನ್ನುವಂಥದ್ದಕ್ಕೆ ಕಾರಣ ಮೆದುಳಿನ ಶಕ್ತಿ ಕಡಿಮೆ ಆಗುವಂಥದ್ದು. ಮೆದುಳಿನ ಶಕ್ತಿ ಕಡಿಮೆ ಆಗುವುದಕ್ಕೆ ಏನೆಲ್ಲ ಕಾರಣಗಳಿದೆ? ಒಂದು, ಪ್ರಾಯ ಪ್ರಕಾರವಾಗಿ ಕಡಿಮೆ ಮಾಡ್ಕೊಂಡು ಹೋಗೋದು, ನಾವು ಅದಕ್ಕೆ ಅಲ್ಝೈಮರ್ಸ್ ಅಂತೇಳಿ ಹೇಳ್ತೇವೆ. ಉಳಿದದ್ದು ಏನು, ನಾವು ನಮ್ಮ ಮೆದುಳಿಗೆ ಕೊಡುವಂಥ ಏಟು, ತೊಂದರೆ ಕೊಡುವಂಥದ್ದು, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಸಕ್ಕರೆ ಕಾಯಿಲೆಯನ್ನು ನಾವು ಸರಿಯಾಗಿ ಕರೆಯ ಕಂಟ್ರೋಲಲ್ಲಿ ಇಟ್ಟುಕೊಳ್ಳದೆ ಇರುವಂಥದ್ದು, ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳದೆ ಇರುವಂಥದ್ದು, ತುಂಬ ಕುಡಿತ ಮಾಡುವಂಥದ್ದು, ಸ್ಮೋಕಿಂಗ್ ಮಾಡುವಂಥದ್ದು, ಮತ್ತು ಕೊಲೆಸ್ಟ್ರಾಲ್, ಸ್ಟ್ರೋಕ್, ಅದು ಮೆದುಳಿಗೆ ಬ್ಲೀಡಿಂಗ್ ಆಗುವಂಥದ್ದು, ಕ್ಲಾಟ್ ಆಗುವಂಥದ್ದು, ಹೆಡ್ ಇಂಜುರಿ ಆಗುವಂಥದ್ದು, ಮಾನಸಿಕ ಕಾಯಿಲೆಗಳಾದ ಡಿಪ್ರೆಷನ್ನು, ಆಂಗ್ಸೈಟಿ, ಇದಕ್ಕೆಲ್ಲ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇರುವಂಥದ್ದು, ಇವುಗಳೆಲ್ಲವೂ ಮೆದುಳಿಗೆ ತೊಂದರೆ ಕೊಡುವಂಥದ್ದು. ಇದನ್ನು ಸರಿಯಾಗಿ ನಾವು ಸಂಭಾಳಿಸಿಕೊಳ್ಬೋದು ಅಲ್ವಾ? ಅದು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೋದು, ಆದರೆ ಹೆಡ್ ಇಂಜುರಿ ಆಗುವಂಥ ಚಾನ್ಸಸ್ಗಳು ಕಡಿಮೆ. ಡಯಾಬಿಟಿಸ್ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು, ಕುಡಿಯೋದನ್ನು ನಿಲ್ಲಿಸ್ಬೋದು, ಕುಡಿಯೋದನ್ನು ಸುರಿ ಮಾಡದೇ ಇರ್ಬೋದು, ಸ್ಮೋಕಿಂಗ್ ಮಾಡದೇ ಇರ್ಬೋದು, ಒಳ್ಳೆಯ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬೋದು, ಎಣ್ಣೆ ಜಿಡ್ಡಿನದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಇದೆಲ್ಲ ಮಾಡಿದಾಗ ಈ ಡಿಮೆನ್ಷಿಯಾ ಬರುವಂಥ ಚಾನ್ಸಸ್ಗಳು ಕಡಿಮೆ ಆಗ್ತದೆ, ತೊಂದರೆಗಳು ಕಡಿಮೆ ಆಗ್ತದೆ. ಈಗ ಈ ಅಲ್ಝೀಮರ್ಸ್ ಅನ್ನುವಂಥ ಒಂದು ಕಾಯಿಲೆ ಬಗ್ಗೆ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳ್ತೇವೆ. ಈ ಕಾಯಿಲೆ ಒಂದು ವಿಶೇಷವಾಗಿ ಹೀಗೆಯೇ ಬರುವುದು ಅಂತ ಹೇಳಿ ಉಂಟಾ? ಇದಕ್ಕೇನಾದರೂ ಔಷಧಿಗಳುಂಟಾ, ಹೇಗೆ ಅನ್ನುವಂಥ? ಅಲ್ಝೀಮರ್ಸ್ ಕಾಯಿಲೆ ಈಗ ನಾವು ಹೆಚ್ಚು ಕಂಡು ಬರುತ್ತಿದ್ದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ, ನಮ್ಮ ಮನುಷ್ಯ ಬದುಕುವಂಥದ್ದು ಹೆಚ್ಚಾಗಿದೆ. ಈಗ ಹಿಂದೆ 50 ವರ್ಷ ಸ್ವಾತಂತ್ರ್ಯದ ಸಮಯದಲ್ಲಿ ಒಂದು 50 ವರ್ಷಗಳ ಕಾಲ ಮನುಷ್ಯನ ಎವರೇಜ್ ಬದುಕು ಅಂತೇಳಿ ಅನ್ನುವಂಥದ್ದಿದ್ದರೆ ಈಗ ಸಾಧಾರಣ 70 ವರ್ಷಕ್ಕೆ ಸೇರಿದೆ. ಈ ಅಲ್ಝೀಮರ್ಸ್ ಅನ್ನುವಂಥ ಕಾಯಿಲೆ ಹೆಚ್ಚಾಗಿ ನಾವು ನೋಡುವಂಥದ್ದು ಪ್ರಾಯ ಸವೆದಾಗ. ರಿಸ್ಕ್ ಫ್ಯಾಕ್ಟರ್ ಫಾರ್ ಅಲ್ಝೀಮರ್ಸ್ ಇಸ್ ಏಜ್. ನಾವು ಹೆಚ್ಚು ಪ್ರಾಯ ಆದಾಗ ಹೆಚ್ಚು ಚಾನ್ಸಸ್ಗಳು. ಸೊ ಇದನ್ನು ನಾವು ನಿಲ್ಲಿಸ್ಲಿಕ್ಕಾಗುವುದಿಲ್ಲ ಅವುಗಳಾಗುವಂಥದ್ದು. ಆದರೆ ಕಾರಣಗಳನ್ನು ನೋಡಿದಾಗ ಹೆಚ್ಚಾಗಿ ಅನಿಸುವುದು ಕಾಣಿಸುವಂಥದ್ದು, ಇದು ಜೆನೆಟಿಕಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ, ಜೀನ್ಸ್ಗಳು ಇದಕ್ಕೆ ಕಾರಣಗಳಿದೆ ಅಂತೇಳಿ. ಇದಕ್ಕೆ ಅದರಲ್ಲಿ ಪ್ರೊಸೆಸ್ಗಳು ಹೇಗಿರ್ತದೆ ಅಂತೇಳಿ, ಮೆದುಳಲ್ಲಿ ಒಂದು ಥರದ ಪ್ರೋಟೀನ್, ಟಾವೋ ಪ್ರೋಟೀನ್ ಅಂತ ಅನ್ನುವಂಥ ಪ್ರೋಟೀನ್ಗಳು ಸೇರಿಕೊಂಡು ಮೆದುಳಿನ ನರಕೋಶಗಳನ್ನು ಹಾಳು ಮಾಡಿಕೊಂಡು ಹೋಗುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಇದನ್ನು ಕಡಿಮೆ ಮಾಡುವಂಥ ಪ್ರಯತ್ನದ ಸಂಶೋಧನೆಗಳು ಕೋಟಿಗಟ್ಟಲೆ ಹಣಗಳನ್ನು ಸ್ಪಾನ್ಸರ್ಶಿಪ್ ಹಾಕ್ಕೊಂಡು ನಡೀತಾ ಇದೆ. ಪರಿಹಾರವೂ ಸಿಕ್ಕಿದೆ, ಒಂದು ಹಂತದವರೆಗೆ ಅದಕ್ಕೆ ಮದ್ದುಗಳು ಬಂದಿದೆ. ಅದರಲ್ಲಿ ಪ್ರೊಸೆಸನ್ನು ಸ್ಲೋ ಮಾಡಲಿಕ್ಕೆ ಆಗ್ತದೆ. ಇನಿಷಿಯಲ್ ಸ್ಟೇಜಸ್ ಎಲ್ಲ ಹಾಕಿದರೆ ತುಂಬ ಬೇಗ ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇರುವಂಥ ಕಾಯಿಲೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡಲಿಕ್ಕೆ ಆಗುವಂಥ ಕಾಯಿಲೆಗಳು ಬಂದಿದೆ. ಮುಂದಕ್ಕೆ ಬರದ ಹಾಗೆ ಆಗಿರುವಂಥ ಪ್ರೋಟೀನ್ಗಳನ್ನು ಡಿಸಾಲ್ವ್ ಮಾಡುವ ಹಾಗೆ, ಅದನ್ನು ನಿಲ್ಲಿಸುವ ಹಾಗೆ ಮಾಡುವಂಥ ವ್ಯಾಕ್ಸಿನ್ಗಳಿಗೆಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದರೆ ಅವುಗಳು ಬರಲಿಕ್ಕೆ ಸಮಯ ಬೇಕು, ಆದರೆ ನಾವು ಅದರ ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಈ ಮಾತ್ರೆಗಳು, ಈ ಏನು ಅವೈಲೇಬಲ್ ಟ್ರೀಟ್ಮೆಂಟ್ ಇದೆ, ಇದನ್ನು ನರಶಾಸ್ತ್ರಜ್ಞಗಳ ಜೊತೆ ಅಥವಾ ಸೈಕಾಟ್ರಿಸ್ಟ್ ಹತ್ರ ಎಲ್ಲ ಮಾತಾಡಿ ಅದನ್ನು ಶುರು ಮಾಡಿದರೆ ಪ್ರೊಸೆಸನ್ನು ನಿಧಾನ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇನ್ನೊಂದು, ಮನೆಯವರಿಗೆ ಅದನ್ನು ಅರ್ಥಪಡಿಸಿಕೊಟ್ರೆ ಅವರಿಗೆ ಇವರ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಬದುಕಲಿಕ್ಕೂ ಸ್ವಲ್ಪ ಸುಲಭ ಆಗ್ತದೆ. ಈಗ ಅರ್ಥ ಪಡಿಸುವುದು ಅಂದ್ರೆ ಯಾವ ತರ ಅನ್ನೋದು ಅಂದ್ರೆ ಈ ಮರೆಗುಳಿತನ ಏನು ಅಲ್ಝೈಮರ್ಸ್ ಅಂತ ಹೇಳ್ತೀವಿ ಅಥವಾ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಇವುಗಳು ಬಂದಾಗ ಹೆಚ್ಚಿನವರು ಏನಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ತರಹದ ಜನಗಳೇನಂತಾರೆ ಇದು ಅರವತ್ತಾಯ್ತು ಅರಳು ಮರಳು ಅನ್ನುವಂಥದ್ದು ಸಾಮಾನ್ಯ ಅನ್ನುವಂಥದ್ದು ಒಂದು ಒಪ್ಪಿಕೊಳ್ತಾರೆ. ಅದಾದ್ರೆ ಸ್ವಲ್ಪ ಹೆಚ್ಚಾದಾಗ ಕೆಲವೊಮ್ಮೆ ಅವರಿಗೆ ಕೆಲವು ತರಹದ ಮಾನಸಿಕ ಸಮಸ್ಯೆಗಳು ಅವರ ಬಿಹೇವಿಯರ್ಸ್ ಅಲ್ಲಿ ನಡವಳಿಕೆಯಲ್ಲಿ ಸಮಸ್ಯೆಗಳು ಬರ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇದ್ರೆ ಇವರು ಬೇಕು ಅಂತೇಳಿ ಮಾಡ್ತಾರೆ, ನನ್ನನ್ನು ದ್ವೇಷ ಮಾಡ್ತಾರೆ, ಅಲ್ಲಿ ಸುಮ್ಮನೆ ಸುಮ್ಮನೆ ಭ್ರಮೆಯಲ್ಲಿ ಹೊರಗೆ ಕೂತಿದ್ದಾರೆ ಅಂತ ಹೇಳ್ತಾರೆ, ಮಾತಾಡ್ತಾರೆ ಅಂತ ಹೇಳ್ತಾರೆ, ಇವರು ಹೋದರೆ ದೇವಸ್ಥಾನಕ್ಕೆ ಹೋಗೋದು ಹೆಚ್ಚು ಮಾಡಿದ್ದಾರೆ, ಇವರಿಗೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಇವುಗಳೆಲ್ಲ ನಾವು ಮರೆಗುಳಿತನದ ಹಿಂಬದಿಯಿಂದ ಅವನ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೋದರೆ ಇದು ಅವನ ಮೆದುಳಿನ ಕೆಪಾಸಿಟಿ ಕಡಿಮೆ ಆಗಿರೋದ್ರಿಂದ ಆಗಿರುವಂಥದ್ದು. ಇದನ್ನು ಮದ್ದು ಕೊಟ್ಟು ಸರಿ ಮಾಡಲಿಕ್ಕೂ ಆಗ್ತದೆ. ಆದರೆ ಮನೆಯವರಿಗೆ ಇವುಗಳು ಅರ್ಥ ಆಗದೇ ಇದ್ದರೆ ಅವರೇನಂದ್ಕೊಳ್ತಾರೆ, ಇದು ಬೇಕು ಅಂತೇಳಿ ನಮಗೆ ತೊಂದರೆ ಕೊಡಲಿಕ್ಕೆ ಮಾಡುವಂಥದ್ದು. ಇವರುಗಳು ಇಷ್ಟು ಸಮಸ್ಯೆ ನಮಗೆ ಮಾಡ್ತಾರೆ, ನನಗೆ ಕೆಲಸಕ್ಕೆ ಹೋಗುವಾಗ ಮಾಡ್ತಾರೆ, ನನ್ನನ್ನು ಜೀವ ಒಂದು ರಾತ್ರಿಯಲ್ಲಿ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ, ಇಡೀ ದಿವಸ ಮನೆಯಿಂದ ಎದ್ದುಕೊಂಡು ಹೋಗ್ತಾರೆ, ನನ್ನ ಮನೆ ಅಲ್ಲ ಅಂತೇಳಿ ಹೇಳ್ತಾರೆ, ಅವರೇ ಕಟ್ಟಿದ ಮನೆ ಅಂದರೆ ಇದು ಪರ್ಪಸ್ಫುಲ್ ಮಾಡೋದು ಅಂತೇಳಿ ಅಂದ್ಕೊಂಡು ಎರಡೂ ಕಡೆಯಲ್ಲೂ ಟೆನ್ಷನ್ಗಳು ಹೆಚ್ಚಾಗ್ತದೆ, ಅದು ಎಬ್ಯೂಸ್ವರೆಗೆ ಹೋಗ್ತದೆ. ಅಂದರೆ ಜೋರು ಮಾಡೋದು, ಬೈಯೋದು, ಕೆಲವೊಮ್ಮೆ ಹೊಡೆತ, ಕೆಲವೊಮ್ಮೆ ಕೊನೆಯಲ್ಲಿ ಹಾಕೋದು, ಒಂದು ಕೊನೆಯಲ್ಲಿ ಕೂಡಿಸಿಬಿಡೋದು, ಈ ಥರ ಮಾಡಿಬಿಡ್ತಾರೆ. ಇದನ್ನು ದೂರಲಿಕ್ಕಾಗೋದಿಲ್ಲ ಅಂದರೆ ಅಜ್ಞಾನದಿಂದ ಮಾಡಿರುವಂಥದ್ದು. ಗೊತ್ತಿದ್ದು ಮಾಡಿದರೆ ಒಂದು ವಿಷಯ ಬೇರೆ, ಅವರು ಅರ್ಥ ಮಾಡಿಕೊಂಡ್ರೆ ಈ ಹಿರಿಯ ವ್ಯಕ್ತಿಯ ಜೀವನವೂ ಚೆನ್ನಾಗಿ ನಡೀತದೆ, ಅವರನ್ನು ನೋಡಿಕೊಳ್ಳುವವರು ಒಂದು ಸ್ಟ್ರೆಸ್ ಇಲ್ಲದೆ ಬದುಕ್ತಾರೆ. ಈಗ ಸಾಮಾನ್ಯ ನಾವೊಂದು ಜನರ ಮೆದುಳಿನ ಒಂದು ಲೆಕ್ಕವನ್ನು ಮಾಡುವುದಿದ್ರೆ ಐ ಕ್ಯೂ ಅಂತ ಹೇಳುವಂಥ ಒಂದು ಶಬ್ದವನ್ನು ಕೇಳ್ತೇವೆ, ಅದಕ್ಕೂ ಈ ನೆನಪು ಮತ್ತು ಮರೆವಿಗೂ ಸಂಬಂಧ ಉಂಟ? ಹೌದು ಹೌದು. ಅಂದರೆ ಒಂದು ರೀತಿಯ ಸಂಶೋಧನೆಗಳು ಏನು ಹೇಳ್ತವೆ ಅಂತ ಹೇಳಿದರೆ, ಹೆಚ್ಚು ಬುದ್ಧಿವಂತಿಕೆಗೆ ಬೇಕಾಗಿರುವಂಥದ್ದನ್ನು ಕೊಡದಿದ್ರೆ, ಅಂದರೆ ಈ ಶಾಲೆಗೆ ಕಡಿಮೆ ಹೋದವರು ಹೆಚ್ಚು ಕಲಿಕೆ ಇಲ್ಲದವರಲ್ಲಿ ಸ್ವಲ್ಪ ಡಿಮೆನ್ಷಿಯಾ ಅನ್ನುವಂಥದ್ದು ಸ್ವಲ್ಪ ಬೇಗ ಹೆಚ್ಚು ಅನ್ನುವಂಥದ್ದು ಒಂದು ಕಂಡು ಬಂದಿರುವಂಥ ಅಂಶ. ಒಂದು ವೇಳೆ ಚೆನ್ನಾಗಿ ಶಾಲೆಗೆ ಹೋಗಿದ್ದಾರೆ, ಕಲ್ತಿದ್ದಾರೆ, ಅವರಿಗೆ ಒಂದಷ್ಟು ಮೆದುಳಿನ ಚಟುವಟಿಕೆ ಮಾಡುವಷ್ಟು ಅವರಿಗೆ ಅನುಭವ ಇದೆ, ಮಾಡ್ತಾರೆ ಅಂತ, ಮೆದುಳನ್ನು ತುಂಬ ಆಕ್ಟಿವ್ ಆಗಿ ಇಡಲಿಕ್ಕೆ ಆಗ್ತದೆ ಅಂತೇಳಿ ಆದರೆ ಅವರ ಮೆದುಳಿನ ಚಟುವಟಿಕೆ ಮುಂದೆ ತುಂಬ ಸಮಯ ನಡೀತದೆ, ಡಿಮೆನ್ಷಿಯಾವನ್ನು ಮುಂದೂಡಬಹುದು ಅಂತೇಳಿ. ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದರೆ, ನಮ್ಮ ಭಾರತದ 20-25% ಜನ ಇನ್ನೂ ಶಾಲೆಗೆ ಹೋಗಲಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ. ಇವರ ಎಜುಕೇಷನನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ರೂ ಮುಂದಕ್ಕೆ ಬರುವಂಥ ಡಿಮೆನ್ಷಿಯಾನ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ನಾನು ಹೇಳ್ತಾ ಇದ್ದ ಕಡಿಮೆ ಕಲ್ತವರದ್ದಲ್ಲ, ಕಲೀಲಿಕ್ಕೆ ಎಕ್ಸ್ಪೋಷರೇ ಇಲ್ಲದವರು, ಅವಕಾಶಗಳಿಲ್ಲದವರು, ಕಲಿಯದೇ ಇದ್ದವರು, ಇವರಲ್ಲಿ ಸ್ವಲ್ಪ ಬೇಗ. ಅದು ಸರಿ. ಈಗ ಒಟ್ಟಾರೆಯಾಗಿ ಈ ಮರೆವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ಈ ಥರದ ಏಜಲ್ಲಿ ಬರುವಂತಹ ಮರೆವನ್ನು ಕಮ್ಮಿ ಮಾಡಬೇಕಿದ್ರೆ ಬುದ್ಧಿವಂತಿಕೆಯ ಆಟಗಳನ್ನು, ಚೆಸ್ಸೋ ಅಥವಾ ಆ ಥರದ ಏನು ಲೆಕ್ಕ ಬಳ ಅಥವಾ ಆ ಥರ ಮೆದುಳಿಗೆ ಕಸರತ್ತು ಕೊಡುವ ಕೆಲಸಗಳನ್ನು ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಹೌದಾ ಇದು? ಹೌದು, ನಾನು ಒಪ್ಪಿಕೊಳ್ತೇನೆ ಇದನ್ನು. ಏನು ಮೆದುಳಿಗೆ ಚಟುವಟಿಕೆಗಳನ್ನು ಮೆದುಳಿಗೆ ಕೊಡುವಂಥದ್ದು ಇದೆಯೋ ಅಂಥ ಅವುಗಳನ್ನು ಮಾಡ್ತಾ ಇದ್ದರೆ ಆ ಜಾಗಗಳು, ಆ ಮೆದುಳಿನ ಆ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ. ಆ ಕೆಲಸ ಯಾವತ್ತಿನವರೆಗೆ ಸಕ್ರಿಯವಾಗಿರ್ತದೋ ಅದು ನಾಶ ಆಗುವುದು ಕಡಿಮೆ. ನೀವು ಅದನ್ನು ಹಾಗೆಯೇ ಬಿಟ್ಟರೆ, ಅದಕ್ಕೆ ಕೆಲಸ ಕೊಡದಿದ್ದರೆ ಅದು ಬೇಗ ಮರ್ತು ಹೋಗ್ತದೆ. ಅಂದರೆ ಯಾವನು ಈಗ ಪದಬಂಧಗಳನ್ನು ಮಾಡುವಂಥದ್ದು, ಚೆಸ್ ಆಡುವಂಥದ್ದು, ಅಥವಾ ಅವನ ಅಕೌಂಟ್ಸ್ಗಳನ್ನು ಅವನೇ ನೋಡಿಕೊಳ್ತಾ ಇರುವಂಥದ್ದು, ಅಕೌಂಟ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥದ್ದು, ಬ್ಯಾಂಕಿಗೆ ಹೋಗ್ತಾ ಇರುವಂಥದ್ದು, ಇಂಥವುಗಳು, ಅಥವಾ ಅವನ ಇದು ಸಂಗೀತ ಆಗಿದರೆ ಆ ಸಂಗೀತವನ್ನು ಮುಂದುವರಿಸುವುದು ಅಂತಂಥದ್ದು, ಒಂದು ಕಲಾವಿದನಾಗಿದ್ದರೆ ಆ ಕಲಾವಿದನಾಗಿ ಅದನ್ನು ಮುಂದುವರಿಸುವಂಥದ್ದು, ಅವನಿಗೆ ತಪ್ಪುತ್ತದೆ, ಅವನಿಗೆ ಗೊತ್ತಾಗೋದಿಲ್ಲ, ಅವನಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗದೆ ಹೋಗ್ಬೋದು. ಆದರೆ ಮನೆಯಲ್ಲಿ ಅವನು ಪ್ರಾಕ್ಟೀಸ್ ಮಾಡೋದನ್ನು ಬೇಡ ಹೇಳುವಂಥದ್ದಲ್ಲ, ಪೇಪರ್ ಓದುವಂಥದ್ದು, ಟಿ ವಿ ನೋಡುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಇವುಗಳನ್ನೆಲ್ಲ ಮಾಡ್ತಾ ಇದ್ದರೆ ಈ ಡಿಮೆನ್ಷಿಯಾ ಬರುವಂಥದ್ದು ಕಡಿಮೆ. ಯಾವಾಗ ಅವನು ಒಳ ಸೇರಿಕೊಂಡು ಯಾವುದು ಬೇಡ ಅಂತೇಳಿ ಕೂತ್ಕೊಳ್ತಾನೋ ಅವನ ಡಿಟೋರಿಯೇಷನ್, ಅವನ ಇದಾಗುವಂಥದ್ದು ರೋಗ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವುದು ಬೇಗ. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಮರೆವು ಅನ್ನುವ ಕಾಯಿಲೆ ಅಥವಾ ಮರೆವಿನ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ನಮ್ಮ ಜೀವಮಾನದಲ್ಲಿ ಏನು ಮಾಡಬೇಕು ಅನ್ನುವಂಥ, ಫಿಸಿಕಲಿ ಮೆಂಟಲಿ ಆಕ್ಟಿವ್ ಆಗಿರಬೇಕು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ನೀವು ಕೆಲಸ ಮಾಡ್ತಾ ಇರಬೇಕು, ಸಕ್ರಿಯವಾಗಿರಬೇಕು, ಯಾವುದನ್ನು ಬಿಟ್ಟಿರಲಿಕ್ಕೆ ಆಗುದಿಲ್ಲ. ಸದೃಢವಾದ ದೇಹದ ಒಳಗಡೆ ಸದೃಢವಾದ ಮನಸ್ಸು ಇರುವಂತಹದ್ದು. ದೇಹವನ್ನು ಬಿಟ್ಟು ನಿಮ್ಮ ಮೆದುಳು ಇರುವುದಿಲ್ಲ, ಮೆದುಳಿದ್ದರೆ ಮಾತ್ರ ಮನಸ್ಸು ಸರಿ ಇರುವಂತಹದ್ದು. ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಏನು ನಾವು ಶುಗರು, ಬ್ಲಡ್ ಪ್ರೆಷರ್ ಅಂತ ಹೇಳಿ ಹೇಳ್ತೀವೋ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಹಾರ್ಟ್ ಗಟ್ಟಿ ಇರಬೇಕು, ಹಾಗಿದ್ರೆ ಮಾತ್ರ ರಕ್ತ ಪರಿಚಲನೆ ಮೆದುಳಿಗೆ ಚೆನ್ನಾಗಿರ್ತದೆ. ಇದು ಒಂದು ಭಾಗ. ಎರಡನೇದ್ದು ಮೆದುಳನ್ನು ಕಾಪಾಡಿಕೊಳ್ಳುವಂಥದ್ದನ್ನು ನೋಡ್ಕೊಳ್ಬೇಕು. ಆ ಮೆದುಳಿನ ಕಾಪಾಡಿಕೊಳ್ಳುವಂಥದ್ದು ಸಣ್ಣ ಮಕ್ಕಳಿಂದ ಇವತ್ತಿನವರೆಗೆ ಮೆದುಳಿಗೆ ಸಕಾರಣವಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಬಿಟ್ಟರೆ ಅದು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇರ್ತದೆ. ಒಳ್ಳೆಯದನ್ನು ಯೋಚನೆ ಮಾಡಿದರೆ ನಾವು ನಮ್ಮ ಔಟ್ಲುಕ್ಕಲ್ಲಿ ನಾವು ಪಾಸಿಟಿವ್ ಥಿಂಕರ್ಸ್ ಆಗಿರ್ತೀವಿ. ಈ ಪಾಸಿಟಿವ್ ಥಿಂಕರ್ಸ್ ಆಗಿದ್ದರೆ ನಮ್ಮ ಸ್ಟ್ರೆಸ್ ಕಡಿಮೆ ಆಗಿರ್ತದೆ. ಸ್ಟ್ರೆಸ್ ಅನ್ನುವಂಥದ್ದು ಡಿಮೆನ್ಷಕ್ಕೊಂದು ಕಾರಣ, ಡಿಪ್ರೆಷನ್ ಅನ್ನುವಂಥದ್ದು ಡಿಮೆನ್ಷಕ್ಕೊಂದು ಕಾರಣ. ಇವುಗಳನ್ನು ಬರೆದ ಹಾಗೆ ಪಾಸಿಟಿವ್ ಆಗಿ ಮೆದುಳಿಗೆ ಕೆಲಸವನ್ನು ಕೊಟ್ಟುಕೊಂಡು ನಮ್ಮ ಲಿಮಿಟೇಷನ್ಸ್ ಪ್ರಯ ಆಗ್ತಾ ಹೋದಾಗೆ ನಾವು ಯೌವನ ಅಲ್ಲ ಅದನ್ನು ಅರ್ಥ ಮಾಡಿಕೊಂಡು ಆ ಮನೆಗೆ ಪೂರಕವಾಗಿ ನಾವು ಕೆಲಸಗಳನ್ನು ಮಾಡಿಕೊಂಡಿದ್ದರೆ ಅದು ನಿಮಗೆ ನಾವು ಹೇಳ್ತೀವಲ್ಲ ಅನಾಯಾಸೇನ ಮರಣ ಅಂತೇಳಿ ಅನ್ನೋದಕ್ಕೆ ಉಪಕಾರ ಆಗ್ತದೆ. ಸರಿ, ಒಳ್ಳೆಯದು ಡಾಕ್ಟರ್ ಉಂಡಾರು ಶ್ರೀನಿವಾಸ್ ಭಟ್ರೆ. ಮುಖ್ಯವಾಗಿ ಯುವಕರಲ್ಲಿ ಅಥವಾ ಪ್ರಾಯದವರಲ್ಲಿ, ನಂತರ 60 ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದವರಲ್ಲಿ ಯಾವ ರೀತಿಯಲ್ಲೆಲ್ಲ ತೊಂದರೆಗಳನ್ನು ಕೊಡುತ್ತದೆ, ಹೇಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಾವು ನಮ್ಮಷ್ಟಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ್ಯಾವ ವಿಷಯಗಳನ್ನು ಅದರಿಂದ ಹೊರಗೆ ಬರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಮರೆವು ಈ ವಿಷಯದ ಕುರಿತು ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಮನಃಶಾಸ್ತ್ರ ವಿಭಾಗದ ಡಾಕ್ಟರ್ ಯು ಶ್ರೀನಿವಾಸ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ವಿಜಯ್ ಅರಸ್ ಅವರ ರಚನೆ. ನವರಾತ್ರಿಯಲ್ಲಿ ನಲಿಯುತ ಬರುವಳು ಚಾಮುಂಡೇಶ್ವರಿ, ನವರಾತ್ರಿಯಲ್ಲಿ ನಲಿಯುತ ಬರುವಳು ಚಾಮುಂಡೇಶ್ವರಿ, ತಾಮಸವ ಕಳೆಯುವಳು ಶಾಪ ತಾಪಗಳ ಹರಿಸುವಳು. ಸಿಂಹವನೇರಿ ಬರುವ ದೇವಿ ಚಾಮುಂಡಿ ತಾಯೇ, ಧ್ವಂಸಕ್ಕೆ ಅವತರಿಸಿದ ಶ್ರೀ ಚಾಮುಂಡೇಶ್ವರಿ, ಅಣು ಅಣುವಿನಲು ಅನಂತವಾಗಿಹ ಚಾಮುಂಡೇಶ್ವರಿ, ಚರಣ ಕಮಲದಲ್ಲಿ ಶಿರವನ್ನಿತ್ತು ಬೇಡಿದರೆ ವರವನ್ನಿತ್ತು ಅಂಬೆ, ಪಾಪಕೂಪದಲ್ಲಿ ನರಳುವ ನರರ ಕರುಣದಿ ಕಾಯ್ವಳು, ಶಾಪ ವಿಮೋಚನೆ ಮಾಡಿ ಮನುಜರ ಬಿಡದೆ ಪೊರೆವಳು. ಸಿಂಹವನೇರಿ ಬರುವ ದೇವಿ ಚಾಮುಂಡಿ ತಾಯಿ, ತೋರೆಂದರೆ ಕೃಪಾ ಕಟಾಕ್ಷವ ಬೀರುವ ಈಶ್ವರಿ, ಅಗಣಿತ ವರಗಳ ದಯ ಪಾಲಿಸುವ ಚಾಮುಂಡೇಶ್ವರಿ, ಅಲ್ಪ ಸೇವೆಗೆ ಒಲಿದು ಕಾಯ್ವಳು ಕರುಣಾಮಯಿ ತಾಯಿ ಜನನಿ. ದೀಪೋತ್ಸವದಲ್ಲಿ ಮನದೀಪಗಳ ಬೆಳಗುವ ಚಾಮುಂಡಿ, ತೆಪ್ಪೋತ್ಸವದಲ್ಲಿ ಒಪ್ಪಿನ ತೇರಲಿ ಚೆಲುವೆ ಚಾಮುಂಡಿ. ತಾಮಸವ ಕಳೆಯುವಳು ಶಾಪತಾಪಗಳ ಹರಿಸುವಳು, ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ನವರಾತ್ರಿಯಲ್ಲಿ ನವರಾಗ ಮಾಲಿಕೆ ಹಾಡುವೆ ನಿನಗೆ ನಾಯಕಿಯೇ, ನವವಿಧ ಪೂಜೆ ನವವಿಧ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ. ನವರಾತ್ರಿಯಲ್ಲಿ ನವರಾಗ ಮಾಲಿಕೆ ಶಾಪತಾಪಗಳ ಹರಿಸುವಳು, ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ನವರಾತ್ರಿಯಲ್ಲಿ ಶಾಪತಾಪಗಳ ಹರಿಸುವಳು, ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ.